ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಇದರಲ್ಲಿ ಅರಣ್ಯ ಕೃಷಿಯಲ್ಲಿ ಜೈವಿಕ ಇಂಧನ, ಸಸ್ಯಗಳ ಮಹತ್ವ, ಈ ಕುರಿತು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಜಿಎಂ ದೇವಗಿರಿ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಕಳೆದ ವಾರದಿಂದ ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿಯಲ್ಲಿ ಜೈವಿಕ ಇಂಧನ ಸಸ್ಯಗಳ ಮಹತ್ವ, ಈ ಕುರಿತಂತೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಜಿಎಂ ದೇವಗಿರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯದಲ್ಲಿ ಜೈವಿಕ ಇಂಧನ ಸಸ್ಯಗಳ ಪಾತ್ರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಇಡೀ ಜಗತ್ತಿನಲ್ಲಿ ಈ ಜೈವಿಕ ಇಂಧನಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡಲಾಗ್ತಾ ಇದೆ. ಮುಂದಿನ ಭವಿಷ್ಯದ ಇಂಧನ ಅಂತ ಹೇಳಿದರೆ ಅದು ಜೈವಿಕ ಇಂಧನ ಅನ್ನುವಂಥದ್ದನ್ನು ಕೂಡ ಅನೇಕ ಸಂಶೋಧಕರು ದೃಢಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜೈವಿಕ ಇಂಧನವನ್ನ ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಜೈವಿಕ ಇಂಧನದ ಸಸ್ಯಗಳು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಅದನ್ನು ಕೂಡ ನಮ್ಮ ಕೃಷಿಕರು ಬೆಳೆದುಕೊಟ್ಟರೆ ಮಾತ್ರ ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡಬಹುದು. ನೋಡಿ, ಈ ಜೈವಿಕ ಇಂಧನದ ಸಾಗುವಳಿಯನ್ನು ಮಾಡುವ ಮೂಲಕ ನಮ್ಮ ಪರಿಸರಕ್ಕೆ ಹಾಗೂ ಕೃಷಿಕರಿಗೆ ಅನೇಕ ಬಹು ವಿಧದ ಉಪಯೋಗಗಳನ್ನು ದೊರಕಿಸಿ ಕೊಡಬಹುದು, ಕಲ್ಪಿಸಿ ಕೊಡಬಹುದು. ಒಂದು ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರ ಹಣಕಾಸಿನ ಸ್ಥಿತಿಗತಿ ಏನಿದೆಯೋ ಅದನ್ನು ಬಹಳ ಚೆನ್ನಾಗಿ ಸುಧಾರಣೆಯನ್ನ ಮಾಡಬಹುದು. ಅದರ ಜೊತೆಗೆ ಈ ಜೈವಿಕ ಇಂಧನದ ಸಸ್ಯಗಳನ್ನೇ ನಾವು ಸಾಗುವಳಿ ಮಾಡುವ ಮೂಲಕ ಆ ಮೂಲಕವೂ ಕೂಡ ಕೃಷಿ ಅರಣ್ಯವನ್ನ ನಿರ್ಮಾಣವನ್ನ ಮಾಡಬಹುದು. ಈ ಕೃಷಿ ಅರಣ್ಯದ ಮುಖಾಂತರ ನಾವು ನಮ್ಮ ಪರಿಸರದ ಉಳಿವಿಗೆ ಹೆಚ್ಚು ಕೊಡುಗೆಯನ್ನ ನೀಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಕೃಷಿ ಅರಣ್ಯದಲ್ಲಿ ಜೈವಿಕ ಇಂಧನ ಸಸ್ಯಗಳು ಏನೆಲ್ಲ ಪಾತ್ರವನ್ನ ವಹಿಸುತ್ತೆ, ಇವುಗಳನ್ನು ಬೆಳೆಯುವ ಮೂಲಕ ನಾವು ಬಹು ಆಯಾಮಗಳಲ್ಲಿ ಹೇಗೆ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರು ಹಾಗೂ ಪೊನ್ನಂಪೇಟೆಯಲ್ಲಿ ಇರುವಂತಹ ಅರಣ್ಯ ಮಹಾವಿದ್ಯಾಲಯದ ಡೀನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ಜಿಎಂ ದೇವಗಿರಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಇವತ್ತು ಬಹಳ ಮುಖ್ಯವಾಗಿ ಈ ಕೃಷಿ ಅರಣ್ಯದಲ್ಲಿ ಜೈವಿಕ ಇಂಧನದ ಸಸ್ಯಗಳ ಪಾತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಕೃಷಿ ಅರಣ್ಯ ಅಂತ ಅಂದ್ರೆ ಏನು, ಇದು ಹೇಗೆ ನಮ್ಮ ಪರಿಸರಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಕೃಷಿ ಅರಣ್ಯ ಸನಾತನ ಕಾಲದಿಂದ ಬಂದಂತಹದ್ದು. ನಮ್ಮ ಹಿಂದೆ ನೀವು ನೋಡಿರ್ಬೋದು, ನಮ್ಮ ಹಿರಿಯರೆಲ್ಲ ಹೊಲಗಳಲ್ಲಿ ಮಾವಿನ್ನು ಮತ್ತೆ ಬೇವು, ಹೊಂಗೆ, ಹಲ್ಸು ಮತ್ತೆ ಹುಣಸೆ, ನೇರಳೆ, ಈ ತರ ನೆರಳಿನ ಮರಗಳನ್ನ ಬೆಳೀತಾ ಇದ್ರು. ನೀವು ನೋಡಿ, ಅವೆಲ್ಲ ಈಗ ಕಡಿಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ಇಂಟೆನ್ಸಿವ್ ಅಗ್ರಿಕಲ್ಚರು, ಅದರದ್ದು ಶೇಡ್ ಎಫೆಕ್ಟ್ ಆಗುತ್ತೆ ಅಂತಂದ್ಬಿಟ್ಟು ಅವನ್ನೆಲ್ಲ 45 ವರ್ಷ 100 ವರ್ಷಗಳಲ್ಲಿ ಕ್ರಮೇಣ ಕಡಿಮೆ ಆಯ್ತು. ಅದರಿಂದ ಏನಾಯ್ತು ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ನ ಹೀರ್ತಕ್ಕಂಥ ಶಕ್ತಿ ಗಿಡ ಮರಗಳಿಗಿರೋದು, ಆ ಒಂದು ಹೀರ್ತಕ್ಕಂಥ ಪ್ರಮಾಣ ಕಡಿಮೆ ಹಾಕೊಂಡು ಬಂದು ಹೊರಸೂಸುವಿಕೆ ಜಾಸ್ತಿ ಆಯಿತು. ಹಾಗಾಗಿ ನಮ್ಮ ಒಂದು ಭಾರತ ಸರ್ಕಾರ 2006 ಒಂದು ರಾಷ್ಟ್ರೀಯ ಕೃಷಿ ಅರಣ್ಯ ಪಾಲಿಸಿಯನ್ನು ತೊಗೊಂಡು ಬಂತು. ಇಟ್ ಈಸ್ ನ್ಯಾಷನಲ್ ಅಗ್ರೋ ಫಾರೆಸ್ಟ್ರಿ ಪಾಲಿಸಿ ಅಂತ, ಅದು ಭಾರತ ದೇಶದಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಆಗಿನ ಟೈಮ್ನಲ್ಲಿ. ಬಟ್ ಈಗ ಬೇರೆ ರಾಷ್ಟ್ರಗಳಲ್ಲೂ ಈ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕೃಷಿ ಅರಣ್ಯದ ಮುಖ್ಯ ಒಂದು ಉಪಯೋಗ ಏನು ಅಂತಂದರೆ, ಇದರಿಂದ ರೈತರಿಗೆ ಒಂದು ಮುಖ್ಯವಾಗಿ ಅದರಿಂದ ಬರ್ತಕ್ಕಂಥ ಸೊಪ್ಪು, ಅದರಿಂದ ಬರ್ತಕ್ಕಂಥ ಬೀಜ ಅದೆಲ್ಲ ನಾವು ಉಪಯೋಗ ಮಾಡ್ಕೋತೀವಿ. ಹಾಗೆ ನಾವು ಹೊಲಗಳಲ್ಲಿ ಈ ತರ ಗಿಡ ಮರಗಳನ್ನ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ನೀವು ನೋಡಿರ್ಬೋದು ಅಲ್ಲಿ ಮರ ಇರ್ತದೋ ಅದ್ರ ಸುತ್ತ ಒಂಥರ ಹ್ಯೂಮಸ್ ಇರ್ತದೆ, ಮತ್ತೆ ವಾತಾವರಣ ತಣ್ಣಗಿರ್ತದೆ. ಸೊ ಹಾಗಾಗಿ ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ಹೊಲದಲ್ಲಿ ಆಗ್ತದೆ. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನು ಹೇಳ್ತೀವಿ, ಅದರ ಪ್ರಮಾಣನೂ ಕೂಡ ಹೆಚ್ಚಾಗ್ತದೆ. ಅದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಭೂಮಿಯ ಫಲವತ್ತತೆ ಹೆಚ್ಚಾದರೆ ಉತ್ಪಾದನೆಯೂ ಹೆಚ್ಚಾಗ್ತದೆ. ಆ ಒಂದು ಇದನ್ನು ಮನಗಂಡು ಕೃಷಿ ಅರಣ್ಯವನ್ನು ನಾವು ಬಹಳಷ್ಟು ಪ್ರೋತ್ಸಾಹಿಸಿದ್ದಾರೆ. ಈಗ ಸುಮಾರು 20 ಹಿಂದೆ 5 ಮಿಲಿಯನ್ ಹೆಕ್ಟೇರ್ ಅಷ್ಟು ಏರಿಯಾ ನಮ್ಮ ಭಾರತ ದೇಶದಲ್ಲಿ ಇದ್ದಂತ ಕೃಷಿ ಅರಣ್ಯದಲ್ಲಿ ಈಗ 25 ಮಿಲಿಯನ್ ಹೆಕ್ಟೇರ್ ಆಗಿದೆ. ಹೆಚ್ಚಳ ಆಗಿದೆ. ಯಾಕಂದ್ರೆ ಸುಮಾರು ರೈತರಿಗೆ ಮರಗಳನ್ನು ಬೆಳೆಯುವುದರಿಂದ ಒಂದು ಆರ್ಥಿಕ ಲಾಭ ಆಗುತ್ತೆ, ಮತ್ತು ಪರಿಸರಕ್ಕೂ ಪೂರಕವಾದಂತಹದ್ದು, ಆರ್ಥಿಕತೆಗೂ ಪೂರಕ ಅಂತ. ಹಂಗಾಗಿ ರೈತರು ಇದನ್ನ ಮನಗಂಡು ಈಗ ಕ್ಯಾಶಿರ್ನ ಇರ್ಬೋದು, ಟೀಕ್ ಇರ್ಬೋದು, ಮಹಾಗುನಿ ಇರ್ಬೋದು, ಹೆಬ್ಬೆ ಇರ್ಬೋದು, ಅವನ್ನೆಲ್ಲ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಕೃಷಿ ಅರಣ್ಯದಲ್ಲಿ ಭೂಮಿ ಜಾಸ್ತಿ ಆಗಿದೆ. ಅದಲ್ಲದೇನೆ ಹವಾಮಾನ ಬದಲಾವಣೆ ಮತ್ತು ಪರಿಸರದಲ್ಲಿ ಕೃಷಿ ಅರಣ್ಯ ಪದ್ಧತಿ ಒಂದು ಒಳ್ಳೆಯ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೃಷಿ ಅರಣ್ಯ ಬಹಳ ಮಹತ್ವವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಈ ಕೃಷಿ ಅರಣ್ಯವನ್ನ ವೃದ್ಧಿ ಮಾಡುವಲ್ಲಿ ಜೈವಿಕ ಇಂಧನದ ಸಸ್ಯಗಳು ಯಾವ ರೀತಿಯ ಒಂದು ಪಾತ್ರ? ಇದು ಇನ್ನೂ ಒಂದು ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ಕೃಷಿ ಅರಣ್ಯದಲ್ಲಿ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾ ಇದಾರಂದ್ರೆ, ಈ ಸರ್ವೆ ಮರ ಮತ್ತೆ ಟೀಕು ಈ ತರ 1-2 ಸ್ಪೀಸೀಸ್ ಅಷ್ಟೇ ಬೆಳೀತಾ ಇದಾರೆ. ಅದು ಅವ್ರಿಗೆ ಗೊತ್ತಿದೆ, ಇದರಿಂದ ಆರ್ಥಿಕ ಲಾಭ ಇದೆ. ಹಾಗೆಯೇ ಶ್ರೀಗಂಧನ ಬೆಳೀತಾ ಇದಾರೆ, ಆರ್ಥಿಕ ಲಾಭ ಇದೆ ನಿಜ. ಬಟ್ ಅದರಲ್ಲಿ ಜೈವಿಕ ಇಂಧನವನ್ನು ಕೂಡ ನಾವು ಆ ಸಸ್ಯಗಳನ್ನು ಕೂಡ ಅದರಲ್ಲಿ ನಾವು ತೊಡಗಿಸ್ಕೋಬೇಕು, ಅದರಲ್ಲಿ ಸೇರಿಸ್ಕೋಬೇಕು. ಅದಕ್ಕೆ ಉದಾಹರಣೆಗೆ ಹೊಂಗೆ, ನೀವು ಬರೀ ಸರ್ವೆ ಮರ ಅದನ್ನ ಬೆಳೆಯೋದಕ್ಕಿಂತ ಹೊಂಗೆ ಅಂತಕ್ಕಂಥದ್ದು ಬದುಗಳಿಗೆ ಬಹಳ ಸೂಕ್ತವಾದಂತಹದ್ದು. ಆ ಹೊಂಗೆಯನ್ನು ನಾನು ಇದು ಮಾಡಿದ್ರೆ ಇಟ್ ಇಸ್ ಅ ಲೆಗ್ಯುಮಿನಸ್ ಪ್ಲಾಂಟ್ಸ್. ಒಂದು ಭೂಮಿಗೆ ಒಳ್ಳೆ ಫಲವತ್ತತೆಯನ್ನು ಕೊಡುತ್ತೆ, ಅದು ಬಿದ್ದಂತ ಎಲೆ ಮತ್ತೆ ಅದು ಹೂವು ಭೂಮಿ ಫಲವತ್ತತೆಯನ್ನ ಕೊಡುತ್ತದೆ. ಅದಲ್ಲದೇನೆ ನಮಗೆ ಮುಖ್ಯವಾಗಿ ಹೊಂಗೆ ಬೀಜ, ಈಗ 12 ಇದ್ದದ್ದು ಕೆಜಿ ಬೀಜ ಈಗ ಸುಮಾರು 50 ಒಂದು ಕೆಜಿ ಆಗಿದೆ ಬೀಜ. ಈಗ ನಾನು ಫಸ್ಟ್ ಇದರಲ್ಲಿ ಕೆಲಸವನ್ನ ಆರಂಭ ಮಾಡಿದಾಗ 2008 12 ರೂಪಾಯಿ ಬೀಜ ಇತ್ತು, ಈಗ 45-50 ಒಂದು ಕೆಜಿ ಬೀಜಕ್ಕೆ. ಸೊ ಅದರಿಂದನೂ ಕೂಡ ಆರ್ಥಿಕ ಲಾಭ ಆಗುತ್ತೆ, ಮತ್ತೆ ನಾವು ಜೈವಿಕ ಇಂಧನವನ್ನು ಅದರಿಂದ ಉತ್ಪಾದನೆಯನ್ನ ಮಾಡಬಹುದು. ಹಾಗಾಗಿ ಕೃಷಿ ಅರಣ್ಯದಲ್ಲಿ ನಾವು ಇವನ್ನೆಲ್ಲ ಅಂದ್ರೆ ಬರೀ ಆರ್ಥಿಕತೆ ಅಷ್ಟೇ ನೋಡದೇನೆ ನಾವು ಒಂದು ಪರಿಸರ ದೃಷ್ಟಿಯಲ್ಲೂ ಕೂಡ ಈ ಜೈವಿಕ ಇಂಧನಗಳ ಮರಗಳನ್ನ ನಾವು ಉಪಯೋಗ ಮಾಡಿದ್ರೆ ರೈತರಿಗೆ ಭೂಮಿ ಫಲವತ್ತತೆ ಮತ್ತೆ ಆರ್ಥಿಕತೆಗೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈ ಜೈವಿಕ ಇಂಧನದ ಸಸ್ಯಗಳಿದ್ದಾವಲ್ಲ ಸರ್, ಅವುಗಳನ್ನ ಹೇಗೆ ಸಂಯೋಜನೆಯನ್ನ ಮಾಡಿ ನಮ್ಮ ಕೃಷಿಕರು ಸಾಗುವಳಿಯನ್ನು ಮಾಡಬಹುದು? ಹೌದು, ಇದಕ್ಕೆ ಈಗ ಆಲ್ರೆಡಿ ನಮ್ಮಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಕ್ಕಂಥ ಯೋಜನೆ ಇದೆ. ಆ ಯೋಜನೆಯಲ್ಲಿ ರೈತರಿಗೆ ಏನು ಬೇಕಾಗ್ತಕ್ಕಂಥ ಸಸಿಗಳನ್ನ ಅರಣ್ಯ ಇಲಾಖೆ ಕೊಡುತ್ತೆ. ಅದರಲ್ಲಿ ಏನ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಕೆಲವೊಂದು 2-3 ಸ್ಪೀಸಿಸ್ ಅಷ್ಟೇ ಇದು ಮಾಡ್ತಾ ಇದ್ರು. ಬಟ್ ಈಗ ರೈತರ ಬೇಡಿಕೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅವರು ಸಸಿಗಳನ್ನ ಬೆಳೆಸ್ತಾರೆ, ಆ ಸಸಿಗಳನ್ನ ರೈತರು ಕೊಡ್ತಾರೆ. ಇದರಲ್ಲಿ ಒಂದು ಮುಖ್ಯವಾದಂತಹ ಒಂದು ರೈತರಿಗೆ ಲಾಭ ಅಂದ್ರೆ, ಒಂದು ಸಸಿಗೆ 1 ಅವರು ತಮ್ಮ ಹೊಲದಲ್ಲಿ ನೆಟ್ಟು ಅದನ್ನ ನೋಡಿಕೊಂಡ್ರೆ 1 25 ಅಂತ ಅವರಿಗೆ ಅನುದಾನವನ್ನ 3 ಕೊಡ್ತಾರೆ. 25 3 ಆ ಮರವನ್ನ ಬೆಳೆಸಿ ಸಾಕಿ ದೊಡ್ಡದು ಮಾಡಲಿಕ್ಕೆ ಅದಕ್ಕೆ ಅನುದಾನವನ್ನ ಕೊಡ್ತಾರೆ. ಸೊ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಲಾಭವನ್ನ ಬಯಲ್ಸೀಮೆ ಬಯಲ್ನಾಡಿನಲ್ಲಿ ರೈತರು ಸಾಕಷ್ಟು ಮಾಡಿದ್ದಾರೆ ಬೆನಿಫಿಟ್. ಬಟ್ ನಮ್ಮ ಈ ಹಾಸನ ಮಲೆನಾಡಿನ ಭಾಗದಲ್ಲಿ ರೈತರು ಈ ಯೋಜನೆಯ ಫಲವನ್ನ ಅಷ್ಟು ಸರಿಯಾಗಿ ತಗೊಂಡಿಲ್ಲ. ಹಾಗಾಗಿ ರೈತರಲ್ಲಿ ನನ್ನ ಮನವಿ ಏನು ಅಂತಂದ್ರೆ, ನೀವು ಬೆಳೀತಕ್ಕಂಥ ಏನು ಸರ್ವೆ ಮರ ಇರ್ಬೋದು, ಟೀಕ್ ಇರ್ಬೋದು, ಅದ್ರ ಜೊತೆಗೆ ಈ ಜೈವಿಕ ಇಂಧನದ ಮರಗಳನ್ನ ಬೇವು ಇರ್ಬೋದು ಅಥವಾ ಹೊಂಗೆ ಇರ್ಬೋದು ಸಿಮರುಬ ಇರ್ಬೋದು ಹಿಪ್ಪೆ ಇರ್ಬೋದು ಇಂಥವನ್ನ ಬದುವಿನ ಸುತ್ತ ಬೆಳೆಸ್ಕೊಂಡ್ರೆ ಇದು ವಾತಾವರಣಕ್ಕೂ ಒಳ್ಳೆಯದು ಪರಿಸರಕ್ಕೂ ಒಳ್ಳೆಯದು ರೈತರಿಗೂ ಒಳ್ಳೆಯದು. ಈಗ ತಮ್ಗೆ ಗೊತ್ತಿರೋ ಹಾಗೆ ಮಣ್ಣಿನ ಫಲವತ್ತತೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇಂಟೆನ್ಸಿವ್ ಯೂಸ್ ಆಫ್ ಫರ್ಟಿಲೈಸರ್ಸು ಮತ್ತು ನಾವೇನು ಅಗ್ರಿಕಲ್ಚರ್ ಇಂಟೆನ್ಸಿಫಿಕೇಶನ್ ಅಂತ ನಾವು ಹೇಳ್ತಾ ಇದ್ದೀವಿ, ಅದರಲ್ಲಿ ಸಾಕಷ್ಟು ಮಣ್ಣಿನ ಫಲವತ್ತತೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತಾರೆ, ಅದು ಕಡಿಮೆ ಆಯಿತು ಅಂದರೆ ಅದರಲ್ಲಿರ್ತಕ್ಕಂಥ ಜೀವಾಣುಗಳು ಸೂಕ್ಷ್ಮ ಜೀವಾಣುಗಳು ಭೂಮಿಯಲ್ಲಿ ಇರ್ತಕ್ಕಂಥವು ಕಡಿಮೆ ಆಗ್ತದೆ, ಅದು ಬಹಳಷ್ಟು ಮಣ್ಣಿನ ಫಲವತ್ತತೆ ಮೇಲೆ ಪರಿಣಾಮವನ್ನ ಬೀರ್ತದೆ. ನಾವು ಯಾವುದನ್ನೆಲ್ಲ ಜೈವಿಕ ಇಂಧನದ ಸಸ್ಯಗಳು ಅಂತ ಹೇಳಿ ಕರಿತೇವೆ, ಅದನ್ನ ಏಕ ಬೆಳೆ ಮಾಡಬೇಕಾಗುತ್ತೋ ಅಥವಾ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಹೇಗೆ? ಇಲ್ಲ, ಏಕ ಬೆಳೆ ಯಾವಾಗಲೂ ಇದನ್ನ ಮಾಡಬಾರ್ದು, ಮಿಶ್ರ ಬೆಳೆಯಾಗಿ ಇದನ್ನ ತಗೊಂಡ್ರೆ ಬಹಳ ಒಳ್ಳೆಯದು. ಈಗ ತಾವು ನೋಡಿದ್ರೆ ಈಗ ಕೆಲವೊಂದು ಕಡೆಗೆ ಏಕ ಬೆಳೆಯಾಗಿ ಬೆಳೆದಂತಹದ್ದು ಬಹಳಷ್ಟು ರೈತರಿಗೆ ಅದರಿಂದ ಹಾನಿಯಾಗಿದೆ. ಈಗ ಯಾವುದೋ ಒಂದು ಅದಕ್ಕೆ ರೋಗ ರುಜಿನ ಏನಾದ್ರು ಬಂದ್ಬಿಟ್ರೆ ಅದು ಖಂಡಿತವಾಗಿಯೂ ಅದು ಒಂದು ಏಕ ಬೆಳೆ ಇತ್ತು ಅಂತಂದ್ರೆ ಅದ್ರ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದೆಲ್ಲ ವೈಪೌಟ್ ಹಾಕಿ ಹೋಗ್ತದೆ. ಮಿಶ್ರ ಬೆಳೆ ಇದ್ದಾಗ ಖಂಡಿತವಾಗಿಯೂ ಅದು ಒಳ್ಳೆಯದು. ಯಾವ್ಯಾವ್ದೆಲ್ಲ ಜೈವಿಕ ಇಂಧನದ ಸಸ್ಯಗಳು ಅಂತ ಅನ್ಸ್ಕೊಳತ್ತೆ ಸರ್, ಯಾವ್ಯಾವ್ದನ್ನ ಸಂಯೋಜನೆ ಮಾಡಿ ನಾವು ಬೆಳಿಬಹುದು? ಹೌದು, ಅದೇ ನಾನು ಹೇಳಿದ ಹಾಗೆ ಈ ಒಂದು ಹಾಸನ ಭಾಗದಲ್ಲಿ ಮುಖ್ಯವಾಗಿ ಹೊಂಗೆ ಮತ್ತೆ ಹಿಪ್ಪೆ ಮತ್ತೆ ಸಿಮರುಬ ಮತ್ತೆ ಕೆಲ ಕಡೆ ಬೇವನು ಬರ್ತದೆ, ಇವು ಬಹಳಷ್ಟು ಚೆನ್ನಾಗಿ ಬೆಳೀತದೆ. ಅದೇ ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಏನೋ ಹೊಂಗೆ ಬೆಳೀತದೆ, ಆದ್ರೆ ಅಷ್ಟು ಚೆನ್ನಾಗಿ ಕಾಯಿ ಬಿಡೋದಿಲ್ಲ. ಬಟ್ ಟ್ರೈರ್ ಏರಿಯಾದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೊಂಗೆ ಬಹಳ ಚೆನ್ನಾಗಿ ಬೆಳೀತದೆ. ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಜೈವಿಕ ಇಂಧನ ಪಾರ್ಕ್ ಮಡಿನೂರಿನಲ್ಲಿದೆ, ಹಾಸನ್ ಬಯೋಫ್ಯೂಯಲ್ ಪಾರ್ಕ್ ಅಂತ ನಾವು ಹೇಳ್ತೀವಿ. ಇದು ಬಹಳ ಹಳೆಯದಾದಂತಹ ಒಂದು ಕೇಂದ್ರ. ಇಲ್ಲಿ ಸಾಕಷ್ಟು ಸಂಶೋಧನೆ ಮತ್ತು ನಾವು ಸಸಿಗಳನ್ನ ಇಲ್ಲೇ ನಮ್ಮ ನರ್ಸರಿ ಇದೆ ಅಲ್ಲಿ, ಆ ನರ್ಸರಿಯಲ್ಲಿ ಒಳ್ಳೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಅನ್ನ ನಾವು ರೈತರಿಗೆ ನಾವು ಅಲ್ಲಿಂದ ಪೂರೈಸ್ತಾ ಇದ್ದೀವಿ. ಬೇಕಾದಂತ ರೈತರು ಹಾಸನ ಬಯೋಫಿಲ್ ಪಾರ್ಕ್ಗೆ ಬಂದ್ರೆ ಖಂಡಿತವಾಗಿ ಸಿಗ. ಮತ್ತೆ ಹಾಗೇನೆ ರೈತರಿಂದ ಬಂದಂತ ಬೀಜಗಳನ್ನ ನಾವು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಅಲ್ಲಿದೆ. ಖರೀದಿ ಮಾಡಿ ನಾವೇ ಅದನ್ನ ಏನು ಎಣ್ಣೆಯನ್ನು ಉತ್ಪಾದನೆ ಮಾಡಿ ಇಂಧನವನ್ನು ಉತ್ಪಾದನೆ ಮಾಡಿ ಕಾರ್ಖಾನೆಗಳಿಗೆ ಮತ್ತು ಬೇಕಂದವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಒಂದು ಸದುಪಯೋಗವನ್ನು ಪಡಿಬೇಕು ಅಂತ ನಾನು ರೈತರಲ್ಲಿ ಕೋರ್ಕೊತಾ ಇದ್ದೀನಿ. ಅಂತಿಮವಾಗಿ ಈ ಒಂದು ಜೈವಿಕ ಇಂಧನದ ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ರೈತರು ಖಂಡಿತವಾಗಿಯೂ ಜೈವಿಕ ಇಂಧನದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಬರೇ ಅವರು ನಾವು ನಮ್ಮ ಈಗಿನ ಒಂದು ಸ್ಥಿತಿಯನ್ನ ಅಷ್ಟೇ ನೋಡೋದಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಳ್ಳೇದನ್ನ ಮಾಡಬೇಕು ಅಂತಂದ್ರೆ, ಒಂದು ಒಳ್ಳೆ ಪರಿಸರವನ್ನ ನಾವು ಕೊಟ್ಟು ಹೋಗ್ಬೇಕು ಅಂತಂದ್ರೆ ನಾವು ಜೈವಿಕ ಇಂಧನವನ್ನ ಖಂಡಿತವಾಗಿ ರೈತರು ಅಳವಡಿಸ್ಕೊಳ್ಳೇಬೇಕು. ಈ ಕೃಷಿ ಅರಣ್ಯವನ್ನ ಯಾರು ಮಾಡ್ತಾ ಇದಾರೋ ಅವರಂತೂ ಮುಖ್ಯವಾಗಿ ಅದರಲ್ಲಿ ಈಗ 100% ಜೈವಿಕ ಇಂಧನದ ಸಸ್ಯಗಳನ್ನ ತಮ್ಮ ಹೊಲಗಳಲ್ಲಿ ಬೆಳೆದ್ರೆ ಅವು ಬಹಳಷ್ಟು ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರಿ, ಜೈವಿಕ ಇಂಧನದ ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಮತ್ತೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 9408047740. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9408047740. ಒಳ್ಳೆಯದು ಸರ್, ಇವತ್ತಿನ ಸಂಚಿಕೆಯಲ್ಲಿ ಕೃಷಿ ಅರಣ್ಯದಲ್ಲಿ ಜೈವಿಕ ಇಂಧನದ ಸಸ್ಯಗಳ ಪಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅರಣ್ಯ ಕೃಷಿಯಲ್ಲಿ ಜೈವಿಕ ಇಂಧನ ಸಸ್ಯಗಳ ಮಹತ್ವ ಈ ಕುರಿತಂತೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮಗಳ ಕುರಿತಂತೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾ ಎಸ್ಇ ಸುಧೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿರುವ ಸಮಯ ಈಗ. ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ಇಡೀ ಪ್ರಪಂಚದಲ್ಲಿ 60%ಕ್ಕಿಂತ ಹೆಚ್ಚು ಜೈವಿಕ ಇಂಧನ ಬಳಸುತ್ತಿರುವ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಅದಕ್ಕೆ ಸರಿಯಾದಂತಹ ಉತ್ತರ ಅಮೆರಿಕ. ರೈತ ಬಾಂಧವರೇ, ಸಾಕಷ್ಟು ಪತ್ರಗಳು ನಮ್ಮ ಕೈ ಸೇರಿತ್ತು. ತುಂಬಾ ಜನ ವಿವಿಧ ದೇಶಗಳ ಹೆಸರುಗಳನ್ನ ಬರೆದಿದ್ರಿ. ಅದರಲ್ಲಿ ಸರಿಯಾದಂತಹ ಉತ್ತರವನ್ನ ಬರೆದು ಲಾಟರಿ ಮೂಲಕ ಆಯ್ಕೆಯಾದಂತಹ ನಮ್ಮ ವಿಜೇತ ಶ್ರೋತೃ ರವಿಪ್ರಕಾಶ್, ನಾಕಲಗೂಡು ಗ್ರಾಮ, ಕಣತೂರು ಅಂಚೆ, ಆಲೂರು ತಾಲೂಕು. ವಿಜೇತ ರವಿಪ್ರಕಾಶ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದ ಪ್ರಶ್ನೆ: ಭೂಮಿಗೆ ಅತಿ ಹೆಚ್ಚು ಫಲವತ್ತತೆ ಕೊಡುವ ಜೈವಿಕ ಇಂಧನದ ಮರ ಯಾವುದು? ಈ ಕುರಿತಂತೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿಎಂ ದೇವಗಿರಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೇವೆ, ಪ್ರಶ್ನೆಯನ್ನ ಮತ್ತೊಮ್ಮೆ ಗಮನಿಸಿಕೊಳ್ಳಿ. ಭೂಮಿಗೆ ಅತಿ ಹೆಚ್ಚು ಫಲವತ್ತತೆ ಕೊಡುವ ಜೈವಿಕ ಇಂಧನದ ಮರ ಯಾವುದು? ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೋಡು, ನಮ್ಮ ಹಿರುಕರು ಹೇಳೋರು ನಮ್ಮನ್ನ ಕಾಯ್ಬೇಕು ಅನ್ನೋದಾದ್ರೆ ನಾವು ಗಿಡ ಮರಗಳನ್ನ ಬೆಳೆಸಬೇಕು, ಅವು ನಮ್ಮ ಕಾಯ್ತವೆ ಅಂತೇಳಿ. ಮಕ್ಕಳಿಗಿಂತ ಹೆಚ್ಚಾಗಿ ಗಿಡ ಮರಗಳನ್ನ ಬೆಳೆಸಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಆ ನಿಟ್ಟಿನಾಗೆ ನಾನು ನಮ್ಮ ತೋಟವ, ಈ ತೋಟ ಅಂದ್ರೆ ತೆಂಗಿಂದ ಹೇಳ್ತಾ ಇದ್ದೀನಿ, ಅದ ಒಸಿ ಚೆನ್ನಾಗಿ ನೆನಪು ಮಾಡಿದ್ದೆ. ನೀನು ಆಗಾಗ ನನಗೆ ಹೇಳಿ ಹೇಳಿ ಅದ ಒಸಿ ಚೆನ್ನಾಗಿ ನೆನಪು ಮಾಡಿದ್ದೀನಿ. ಈಗ ಮತ್ತೆ ಏನಾದ್ರೂ ಹೊಸದಾಗ ಏನಾದ್ರು ನಾನೇನಾದ್ರು ಮಧ್ಯದಲ್ಲಿ ಏನಾದ್ರು ಅಂತರ್ಬೆಳೆ ಮಾಡ್ಬೋದಾ ಹೆಂಗೆ ಅಂತ ಕೇಳುವಾ ಅಂತ ಅನ್ಕೊಂಡು ಹಿಂಗೆ ಬಂದೆ. ಮತ್ತೆ ಬಹಳ ಆರಾಮಾಗಿ ಕೂತಿದ್ಯಾ? ಏ ಆರಾಮಾಗಿ ಅಂತಾರೆ, ಕೂತ್ಕೊಂಡೆ ಶಂಕರಣ್ಣ ಹಿಂಗೆ. ಯಾಕೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಶಕ. ಹೌದು, ಈ ರಾತ್ರಿ ನಿದ್ದು ಬರಕಲ್ಲ. ಬೆಳಗ್ಗೆ ಹೊತ್ತು ನಿದ್ರೆ ಮಾಡೋದ ಅಂದ್ರೆ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋ ಅಭ್ಯಾಸ ಇಲ್ಲ. ಅಲ್ಲ ಮತ್ ಬಿಡಕ್ಕೂ ಇಲ್ವಲ್ಲ ಮನೆಯವರು? ಬಿಡಕ್ಕೂ ಇಲ್ಲ, ಏನಾರ ಒಂದ್ ಹೇಳತ್ಲೇ ಇರ್ತಾರ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಹಿಂಗ ಆಯ್ತೈತೆ. ಸುಮ್ನೆ ಕೂತ್ಕೊಂಡೆ, ಗಾಳಿ ಬೇರೆ ಬೀಸ್ತಾ ಇತ್ತ ತಣ್ಣಗೆ. ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಯಾಕೆ ಬರ್ಲಿಲ್ಲ ಇವನು ಶಂಕರಣ ಅಂತ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದೆ. ಬೈಕ್ ಹತ್ತಿದ್ದೋ ಅಥವಾ ಏ ನಿನ್ ಯಾಕೆ ಬೈಲಿ ಶಂಕರಣ್ಣ? ಅಲ್ಲ ಮನ್ಸಿನಾಗ ಏನಾರ ಹಂಗತ್ತಿದೆ, ಇಷ್ಟೊಂದು ತಡ ಆಯ್ತು ಅಥವಾ? ನಾನು ಜೀವನದಲ್ಲಿ ಯಾರಿಗೂ ಏನು ಬೈದನಲ್ಲ ನಾನು, ಯಾವತ್ತೂ ಏನೇ ಇದ್ರು ನೆರ ನೆರ. ಈಗ ಏನಾದ್ರು ಇತ್ತು ಅಂತ ಅಂತ ನೆರವಾಗಿ ಹೇಳ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ತಾರೆ, ಆ ಕ್ಷಣ ಮುಗ್ದೋಗ್ಬಿಡ್ತದಲ್ಲ ಅದು ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ತಾರೆ. ಈ ಒಂಥರವ ಈ ಸಿಟ್ಟು ಬರದೈತಲ್ಲ ಶಂಕರಣ್ಣ, ಅದೊಂಥರ ಒಳ್ಳೇದಯ್ಯ. ಹಂಗಂತೀಯ? ಯಾಕೆ ಅಂತ ಅಂತಂದ್ರೆ ಅಲ್ಲಿಗೆ ಅಲ್ಲೇ ಆಗ್ಬಿಡ್ತದೆ, ಮುಗ್ದೋಗ್ಬಿಡ್ತದೆ ಅಂತ. ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗ ಆಗೋಗ್ಬಿಡ್ತದೆ. ಇಲ್ಲ ಅಂತ ಅಂದ್ರೆ ಒಳಗಡೆ ಇಟ್ಕೊಂಡು ಅದನ್ನೇ ಕೊರಗಿ ಕೊರಗಿ ಕೊರಗಿ ನಾವು ಶಂಕರಣಿಗೆ ಅಂತ ಅಂದ್ಬಿಟ್ಟಲ್ಲ, ನಾನು ಏನ್ ಮಾಡೋದು ಅವ್ನಿಗೆ, ಏನ್ ಮಾಡೋದು ಅಂತ ಅನ್ಕೊಂಡು ಕೊರಿತಿರ್ತದೆ. ನಿನ್ಗೂ ಕೆಡಕ್ ಬಯಸೋದು, ಇಲ್ಲಿ ನಮ್ದು ಜೀವ ಸರಿಯಾಗಿರಂಗಿಲ್ಲ ಆಯ್ತಾ, ಬರೀ ಅದೇ ಆಗ್ಬಿಡ್ತದ. ಅದನ್ನೇ ಮಾಡ್ಕೊಂಡು ಸುಮ್ನೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಕೆಟ್ಟದ ಯೋಚನೆ ಮಾಡೋದಕ್ಕೆ ಒಂದ್ಸರಿ ನೇರವಾಗಿ ಬೈದ್ ಬಿಡೋದು, ಸಿಟ್ ಮಾಡ್ಕೊಂಡು ಸುಮ್ನೆ ಆಗ್ಬಿಡೋದು. ಅಲ್ಲಿ ಮುಗೀತು ಕತೆ, ಅದೇ ಅಲ್ಲಿ ಕತೆ ಮುಗೀತು. ಇನ್ ಮುಂದ್ ಮುಂದಿದ್ದು ಭಗವಂತನ ಬುಟ್ಟಿತ್ತು, ಬುಟ್ಟಿದ್ದಾರೆ ಹಂಗೆ ನಡ್ಕೊಂಡು ಹೋಗಿ ಹಂಗೆ. ಆಮೇಲೆ ಶಂಕರಣ್ಣ, ಈಗ ನಮ್ಗೆಲ್ಲ ಏನ್ ಅಂತ ವಿರೋಧಿಗಳು ಯಾರ್ಯಾರು ಅವ್ರೆ? ಇಲ್ಲ, ಯಾರು ಇಲ್ಲ ಆಯ್ತಾ. ಏನೋ ಹಿಂಗ್ ಮಾತಾಡುವಾಗ ನಂದೇ ಒಂಚೂರು ನಡೀಬೇಕು ಅಂತ ಹೇಳ್ಬಿಟ್ಟು ಬತ್ತವ ಮಾತು ಹೊರತು ಉಳದಂತೆ ಇನ್ನೇನ್ ನಾವೇನ್ ಸಾಮ್ರಾಜ್ಯ ಆಳ್ಬೇಕು ಏನ್ ಮಾಡ್ಬೇಕು ಅದು ದಿಟ ಅನ್ನು ಈಗ ಅಲ್ಲಲ್ಗೆ ಮುಗಿಬೇಕು ಅಂತ ಅನ್ನೋತ್ತಿಗೆ ನಾನೀಗ ಅಲ್ಲಲ್ಗೆ ಮುಗ್ಸನ ಅಂತ ನೋಡಿ ಇವಳು ಇನ್ನೇನೋ ಬಂದ್ಲಿ ನೋಡಿಲ್ಲ ಮೀನಕ್ಕ ಮೀನಕ್ಕ ಬಾ ಮೀನಕ್ಕ ನಾನು ಸಿ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೆ ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಶಂಕರಣ್ಣ ಹೊಡಿತೋ ಲಾಟ್ರಿ ಬಹುಮಾನ ಯಾರಿಗೆ ಹೊಡೆದೈತಿ ಇಷ್ಟೇ ಕೇಳಿದಪ್ಪ ನನಗೆ ಎಲ್ಲೈತೆ ಲಾಟ್ರಿ ಬೀನಕ ಲಾಟ್ರಿ ಎಲ್ಲ ಹೋಗಿ ತುಂಬಾ ಜನ ಎಲ್ಲ ಲಾಟ್ರಿ ಎದ್ದೋದ್ರು ಆದ್ರೂ ನಿಲ್ಸಾಯ್ತು ಮುಚ್ಚಾಯ್ತು ಮತ್ತೆ ಇನ್ನೇನು ಮೀನಕ್ಕ ಬಾ ಇಲ್ಲಿ ಕಡಿಕೆ ಬಾ ಇಲ್ಲಿ ಮಂದ್ಲಿಕ್ಕೆ ಮೇಲೆ ಕೂತ್ಕೋ ಬಾ ಹ್ಞೂ ಕಣಪ್ಪ ಮಂದ್ಲಿಕ್ಕೇನು ಬೇಡ ತಣ್ಣಗೆ ಒಳ್ಳೆ ರೆಡ್ ನೆಲ ಹಾಕಿಸ್ಬಿಟ್ಟಾಯ್ತಾ ಕೆಂಪ್ ನೆಲ ಕಾವಿ ಕಾವಿ ಚಂದ ಅದ್ರ ಮೇಲೆ ಕುತ್ಕೋಬಿಡೋಣ ಅನ್ಸುತ್ತೆ ಇಲ್ಲೇ ಒಂದ್ ದಿಂಬ ಹಾಕೊಂಡು ಜಗಲಿ ಚೆನ್ನಾಗಿ ಮಾಡಾಯ್ತು ಅಣ್ಣಯ್ಯ ಅಣ್ಣಯ್ಯ ಈಗ ನಾನು ಆಗ್ಲೇ ಒಂದು ಮಾತ ನಿನ್ ಕೇಳ್ಕಂದೆ ಕೇಳ್ದೆ ಈಗ ನಾನು ತೆಂಗಿನ ತೋಟ ಓಸಿ ಚೆನ್ನಾಗಿ ನೆರಪು ಮಾಡ್ಕಂದಿದ್ದೀನಿ ಆಯ್ತಾ ಈಗ ಮೂರಕ್ಕೂ ಬಹಳ ಡಿಮ್ಯಾಂಡ್ ಬಂದಿರೋದ್ರಿಂದ ನೀನ್ ಹೇಳಂಗೆ ಮುಂದಿನ ವರ್ಷದಿಂದ ಆ ಪ್ಲಾನ್ ಮಾಡ್ಕೊತೀನಿ ಈ ಸಲಕ್ಕೆ ಹೆಂಗೋ ನಡ್ಕೊಂಡು ಹೋಯ್ತೈತೆ ಸಾಲದಕ್ಕೆ ಅದು ಓಸಿ ಜಾಸ್ತಿ ಅಂತರ ಇರೋದ್ರಿಂದವ ಏನಾದ್ರೂ ನಾನು ಓಸಿ ಅಂತರ ಬೆಳೆ ಏನಾದ್ರು ಮಾಡ್ಕೋಬಹುದಾ ಈಗ ಒಂದು ವಿಷಯ ನನಗೆ ಮೊನ್ನೆ ಗೊತ್ತಾಗಿದ್ದು ಶಂಕರಣ್ಣ ಬಾರಿ ಚೆನ್ನಾಗಿ ಹೇಳಿದ್ರು ಯಾರೋ ಒಬ್ರು ಆಯ್ತಾ ಏನು ಅಂತ ಅಂದ್ರೆ ಈಗ ಕಾವ್ ಜಾಸ್ತಿ ಆಯ್ತೈತಲ್ಲ ಹೌದು ಉಷ್ಣಾಂಶ ಜಾಸ್ತಿ ಆಯ್ತೈತೆ ಗುಲ್ಬರ್ದಲ್ಲಾಗಲೇ 44-45 ಹೋಗ್ಬಿಟ್ಟೈತೆ 45 45 ಜನ ಹೆಂಗಿದ್ದಾದ್ರು ಹೆಂಗಿದ್ರು ಅಲ್ಲ ಅಲ್ಲೆಲ್ಲ ಟೈಮ್ ನೇ ಚೇಂಜ್ ಮಾಡ್ಬಿಟ್ಟವ್ರಲ್ಲ ಬೆಳಗ್ಗೆ 8-1 ಅಷ್ಟೇ ಮಧ್ಯಾಹ್ನ ನಂತರ ಏನಿಲ್ಲ ಆಫೀಸು ಬೇರೆವು ಎಲ್ಲವ ಮಧ್ಯಾಹ್ನದ ಮೇಲೆ ಮಲಕಳಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಅಂತಂದ್ರೆ ಕಾವು ಜಾಸ್ತಿ ಆಯ್ತದ ಹೊರಗಡೆ ಎಲ್ಲ ಬರೋದು ಅಡ್ಡಾಡೋದು ಸರಿ ಹಾಕಲ್ಲ ಸನ್ ಸ್ಟ್ರೋಕ್ ಪನ್ ಸ್ಟ್ರೋಕ್ ಅಂತ ಕೇಳಕ್ಕೆ ಹೆದರಿಕೆ ಆಯ್ತದ ಶಂಕರಣ್ಣ ಸನ್ ಸ್ಟ್ರೋಕ್ ಪನ್ ಸ್ಟ್ರೋಕ್ ಅಂತ ಅಂತ ಅಂತ ಅಂದ್ರೆ ಬಾರಿ ಕಷ್ಟ ಆಗ್ಬಿಡ್ತದೆ ಜೀವನ ನಡೆಸೋದ ಕಷ್ಟ ಅದಕ್ಕೋಸ್ಕರ ಆತರ ಚೇಂಜ್ ಮಾಡೋರೆ ಈ ಉಷ್ಣಾಂಶ ಜಾಸ್ತಿ ಆದಂಗ್ ಜಾಸ್ತಿ ಆದಂಗ್ ಏನಾಯ್ತದೆ ಅಂತ ಅಂತಂದ್ರೆ ಹುಳ ಹಪ್ಪಳೆ ಅವು ಇರ್ತಾವಲ್ಲ ಅವೆಲ್ಲವ ಮೊಟ್ಟೆ ಇಕ್ಕಿರ್ತಾವಲ್ಲ ಅವು ಈ ಕಾವ್ಗೆ ಬೇಗ ಮರಿ ಆಗ್ಬಿಡ್ತಾವಂತೆ ಬಿಸಿಲಿ ಸತ್ತೋಯ್ತಾವೆ ಅಂತ ಅನ್ಕೊಂಡ್ರೆ ಮೊಟ್ಟೆ ಇನ್ನು ಬೇಗ ಜೀವ ಪಡ್ಕೋತಾವೆ ಜೀವ ಪಡ್ಕೋತಾವೆ ಈಗ ನೋಡು ಯಾವ್ದೇ ಮೊಟ್ಟೆ ಆಗ್ಲಿ ಅದು ಮರಿ ಮಾಡ್ಬೇಕು ಅಂತ ಅಂದ್ರೆ ಕಾವು ಬೇಕು ಎಷ್ಟ್ ಚೆನ್ನಾಗಿ ಎಷ್ಟ್ ಬೇಕು ಕಾವು ಕೊಡ್ತೇವೆ ಅಷ್ಟ್ ಬೇಗ ಮರಿ ಮಾಡ್ತದೆ ಇಷ್ಟೊಂದು ಬಿಸಿಲೈತಲ್ಲ ಈ ಬಿಸಿಲಲ್ಲಿ ಬೇಗ ಮರಿ ಆಗ್ಬಿಡ್ತಾವಂತೆ ಈ ಬೇಸಿಗೆಲಿ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತವೆ ಅಂತ ಅಂತಂದ್ರೆ ಇದೇ ಕಾರಣ ಅಂತ ನೋಡು ಬೇಗ ಬೇಗ ಬಿರ್ಬರ್ನ ಮರಿ ಆಗ್ಬಿಡೋದು ಹೋಗ್ಬಿಟ್ಟು ಏನೇನ್ ಬೆಳೆ ಮಾಡಿರ್ತೀವಿ ಏನ್ ಮಾಡ್ತೀವಿ ತಿನ್ನೋದು ಈ ತರ ಮಾಡ್ಬಿಡ್ತಾವ ಆಯ್ತಾ ಅದಕ್ಕೋಸ್ಕರವ ಈ ಟೈಮ್ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಅಂತ ಅಂದ್ರೆ ಅದೇ ಎಲ್ಲಿ ಮರಿ ಮಾಡವೆ ಏನ್ ಕತೆ ಅವೆಲ್ಲ ನೋಡ್ಕೊಂಡು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಏನೇನ್ ಕೈಗೊಳ್ಬೇಕು ಅವೆಲ್ಲ ಕೈಗೊಂಡ್ಕೊಂಡು ಯಾವ್ದು ಬರದಂಗೆ ಮಾಡ್ದಂಗೆ ನೋಡ್ಕೊಂಡು ಇರಬೇಕು ಈಗ ನಮ್ ಜಿಲ್ಲೆಲ್ಲ ನೋಡೋ ಒಂದು ಉದಾಹರಣೆ ತಗೊಂಡ್ರೆ ಈಗ ತೆಂಗು ನೋಡಪ್ಪ ನಮ್ದೊಂದು ಒಳ್ಳೆ ಬೆಳೆ ಆಯ್ತಾ ಒಳ್ಳೆ ಬೆಳೆ ಮಾಡ್ತಾರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬೆಳೆ ಮಾಡ್ತಾರೆ ಆಯ್ತಾ ಇಲ್ಲಿ ಈ ಸುಳಿ ಕೊಳೆ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನೋಡು ಅಂದ್ರೆ ಈ ಸುಳಿ ಕೊಳೆ ಅನ್ನೋದು ರೋಗ ಇನ್ನೊಂದೇನು ಅಂತ ಅಂದ್ರೆ ಸುಳಿ ಕಿತ್ ಬತ್ತದಲ್ಲ ಅದು ಒಂದು ಕೀಟದಿಂದ ಬರೋ ಅಂತದ್ದು ಈ ರೈನೋಸಾರಸ್ ದುಂಬಿ ಅಂತ ಹೇಳಿ ಅಂತೀವಲ್ಲ ಗೊಬ್ಬರದೊಳ ಗೊಬ್ಬರದೊಳ ಅಂತ ಹೇಳ್ಬಿಟ್ಟು ಗೊಬ್ಬರದೊಳಗೆಲ್ಲ ಇರ್ತದಲ್ಲ ಶಂಕರಣ್ಣ ಇಟ್ಟಿಟ್ ಗಾತ್ರ ಇರ್ತದ ಅದು ಅಲ್ಲಿ ಹೋಗಿ ಕೂತ್ಕೊಬಿಡ್ತದಂತೆ ಸುಳಿ ಹತ್ರ ಸುಳಿ ಹತ್ರ ಸುಳಿ ಹತ್ರ ಕೂತ್ಕೊಂಡು ಸುಳಿ ಎಲ್ಲನು ಕೆರೆದು ಕೆರೆದು ಕೆರೆದು ತಿನ್ನಕ್ ಶುರು ಆಯ್ತದ ಯಾಕೆ ಅಂತ ಅಂದ್ರೆ ನೀನ್ ಯಾವ್ದೇ ಚಿಗುರು ನೋಡು ಆ ಚೂಟ್ಕೊಂಡು ಒಂದ್ ಚೂರು ಟೇಸ್ಟ್ ನೋಡು ಸಿಸಿ ಆಗಿರ್ತದೆ ಅದೇ ಹೀರ್ಕೊಳ್ಳಕ್ಕೋಸ್ಕರವ ಇದು ಅಲ್ಲಿ ಹೋಗಿ ಕೂತ್ಕೊಂಡು ಅದೆಲ್ಲನು ಎಳೆದು ಎಳೆದು ಎಲ್ಲನು ಕಡ್ದಾಕ್ಬಿಡ್ತದಂತೆ ಆಯ್ತಾ ಅದು ಈಗ ಜಾಸ್ತಿ ಆಗ್ಬಿಟ್ಟದೆ ನೋಡು ಈಗ ಅದಕ್ಕೆ ಒಂದು ಮೂಢನಂಬಿಕೆನೂ ಇತ್ತು ಮೂಢನಂಬಿಕೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಅದು ಬರ್ತದೆ ಕರ್ಕೊಂಡು ಹೋಗಿರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳರು ಈಗ ಗೊಬ್ಬರ ಎಲ್ಲ ಐತಿ ದನೆಲ್ಲವೇ ಆದ್ರೂ ಆ ಹುಳ ಐತೆ ಅಂತಂದ್ರೆ ಪ್ರಕೃತಿ ಹೆಂಗೆ ಅಂತ ಶಂಕರಣ್ಣ ಅದು ಯಾವಾಗ್ಲೂ ಎಲ್ಲದನ್ನೂ ಉಳ್ಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ಉಳ್ಸಕ್ಕೆ ಅದು ಉಳ್ಕೋಬೇಕು ಬೆಳಕೋಬೇಕು ಈಗ ನೋಡಪ್ಪ ಈ ವೈರಸ್ ಇಂದ ನೋಡ್ತಿದ್ವಲ್ಲ ನಾವು ರೂಪಾಂತರ ರೂಪಾಂತರ ಅಂತ ಅನ್ಕೊಂಡು ಮೀನಕ್ಕ ಅದು ಹೆಂಗ್ ಬೇಕಂಗ್ ರೂಪಾಂತರ ಆಯ್ತಾ ಇರ್ತದೆ ಆ ಒಂದು ವಾತಾವರಣಕ್ಕೆ ತಕ್ಕನಾಗಿ ಆ ಒಂದು ಇದಕ್ಕೆ ಸನ್ನಿವೇಶಕ್ಕೆ ತಕ್ಕನಾಗಿ ರೂಪಾಂತರ ಆಯ್ತದೆ ಈಗ ಇವೆಲ್ಲ ಎಲ್ಲಿ ಹುಡ್ತಾವೆ ಎಲ್ಲಿ ಬೆಳಿತಾವೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆಯ್ತಾ ಅಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಈಗಲೂ ನಾವು ಕೊಟ್ಟಿಗೆ ಒಬ್ರು ಹಾಕತ್ತೇವೆ ಬಿಡು ಇಲ್ಲ ಅಂತ ಅಲ್ಲ ಅದು ಬಂದು ಈಗ ಜಾಸ್ತಿ ಈ ತರ ತೊಂದರೆ ಮಾಡ್ತೈತೆ ದುಂಬಿ ಇದು ತೊಂದರೆ ಮಾಡ್ತಾ ಇರೋದಕ್ಕೆ ಅದಕ್ಕೆ ನೋಡು ಬಾರಿ ಸಿಂಪಲ್ ಶಂಕರಣ್ಣ ಒಂದು ಔಷಧಿ ಅನ್ನೋದ್ಕಿಂತಲೂ ಒಂದೇನು ಅಂತ ಅಂದ್ರೆ ಈಗ ನಮ್ಮ ತೆಂಗಿನ ತೋಟ ಎಲ್ಲಿರ್ತಾವ ಅಲ್ಲಿ ನಾವು ಈ ತಿಪ್ಪೆ ಮಾಡಕ್ ಹೋಗ್ಬಾರ್ದು. ತೋಟದ ಅಕ್ಕಪಕ್ಕದಲ್ಲಿ ತಿಪ್ಪೆ ಮಾಡ್ಕೋಬಾರ್ದು, ತಿಪ್ಪೆ ಮಾಡ್ಕೋಬಾರ್ದು, ಸ್ವಲ್ಪ ದೂರದಲ್ಲಿ ಮಾಡ್ಕೋಬೇಕು, ಸ್ವಲ್ಪ ದೂರದಲ್ಲಿ ಮಾಡ್ಕೋಬೇಕು, ಅಲ್ಲಿಂದ ಅಲ್ಲಿಗೆ ಈಸಿಯಾಗಿ ಹೋಗ್ಬಾರ್ದು. ಅದು ಅಂತ ಜಾಗದಲ್ಲಿ ಅದ ಮಾಡ್ಕೋಬೇಕು, ಅಂತ ಜಾಗದಲ್ಲಿ ಮಾಡ್ಕೊಂಡು ಶಂಕರಣ ಇದ್ ಮಾಡ್ಕೋಬೇಕು. ಆಮೇಲೆ ಏನ್ ನಾವು ಗೊಬ್ಬರ ಹಾಕ್ತಿವ, ಗೊಬ್ಬರ ಹಾಕ ಟೈಮ್ ಅಲ್ಲಿ ಎಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಅದೇನಾದ್ರು ಹುಳ ಐತಾ ಹಾಕಿ, ಹಾರ್ಸಾಕಿ ಇದ್ರೆ ಒಂದ್ ಗುಂಡಿ ತೆಗೆದ್ಬಿಟ್ಟು ಅಲ್ಲೇ ಹುಣ ಹುಣ್ಣು ಆಯ್ತಾ. ಈ ತರವ ಮಾಡ್ಬೇಕು ಮಾಡ್ಬೇಕು. ಆಮೇಲೆ ನೋಡು ಇದಕ್ಕೆ ಏನ್ ಇಷ್ಟ ಆಗಲ್ಲ ಅಂತ ಅಂದ್ರೆ ಈ ಬೇವಿನ ಹಿಂಡಿ ಇರ್ತದ ನೋಡು, ಈ ಬೇವಿನ ಹಿಂಡಿ ಒಂಥರ ಘಾಟ್ ಬರ್ತದೆ, ಆ ಸ್ಮೆಲ್ ಹಾಕಲ್ ಅಂತದ್ದು ಈ ಹುಳಿಕೆ. ಅದಕ್ಕೆ ಗೊಬ್ಬರದ ಜೊತೆಗೆ ಈ ಬೇವಿನ ಹಿಂಡಿ ಇಂಥವೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಸೇರಿಸ್ಕೊಂಡು ಹಾಕ್ದು ಅಂತ ಅಂದ್ರೆ ಅವಾಗ್ಲೂ ಅವು ದೂರ ಆಯ್ತವೆ. ಈಗ ಮರ ಹತ್ತವೆ, ಸುಳಿ ಕೊರಿತಾವೆ, ಇದನ್ನೇ ಇಲ್ಲ ಅಂತ ಅಂದ್ರೆ ನೀನ್ ಒಳಕಂತ ಹೋಗಿ ಕೈ ಹಾಕ್ಬಿಡ್ತೇವೆ ಹಾಕಲ್ವಾ? ಅದಕ್ಕೊಂದು ಉಪಾಯ ಏನು ಅಂತ ಅಂತಂದ್ರೆ ಈ ಅದು ಏನು ಅಂತ ಅಂದ್ರೆ ನೋಡು, ಇಡೀ ಮೈ ಅಲ್ಲವ ಒಂಥರ ಭಾರಿ ಗಟ್ಟಿಯಾಗಿರ್ತದೆ, ಒಂಥರ ಒಳ್ಳೆ ಕಲ್ಲಿದಂಗ್ ಇರ್ತದೆ ನೋಡೋದು, ಒಂಥರ ರಬ್ಬರ್ ರಬ್ಬರ್ ಇದ್ದಂಗೆ ಇರ್ತದೆ ಹುಳಿನಲ್ಲಿ. ಇನ್ನ ಸ್ವಲ್ಪ ದಿವಸ ಆದ್ಮೇಲೆ ಒಂಥರ ಕಲ್ಲಿನ ತರ ಆಗ್ಬಿಡ್ತದೆ ನೆಲಂಗ್ ಕಲ್ಲಲ್ವೇ, ಅದ ಹೆಂಗೆ ಅಂತ ಶಂಕರ ಸುಮ್ಮನೆ ಸಾಯಿಸಕ್ ಹಾಕಲ್ಲ, ಕಲ್ ತಗೊಂಡ್ ಜಜ್ಬೇಕು, ಜಜ್ಜಿದ್ರೆ ಮಾತ್ರ ಸಾಯೋದು, ಒಂದೇಟಿಗೆ ಸಾಯಕಲ್ಲ ಅಂತ, ಒಂದೇಟಿಗೆ ಸಾಯಕಲ್ಲ. ಅದಕ್ಕೆ ನೋಡು ದೇವ್ರ ಎಲ್ಲನೂ ಕೊಟ್ಟವನೆ ಅಂತವೆಲ್ಲನೂ. ಆದ್ರೆ ಒಂದೇ ಒಂದೇನು ಅಂತ ಅಂದ್ರೆ ಈ ಕತ್ತಿನ ಭಾಗದಲ್ಲಿ ಮಾತ್ರವ ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ಮೆತ್ತಿಗಿರ್ತದ, ಅಲ್ಲಿ ಮೆತ್ತಗಿರೋ ಜಾಗಕ್ಕೆ ಏನ್ ಮಾಡ್ಬೇಕು ಅಂತ ಅಂತಂದ್ರೆ ಈ ಮರಳು, ಮರಳು ಏನು ಅಂತ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕುಯ್ಯ ಗುಣ ಐತೆ. ಮರಳು ಅಂತ ಅಂದ್ರೆ ನೀನೆಲ್ಲ ಒಂದಾಡ್ಕೊಂಡ್ ತಗೊಂಡ್ ಹೋಗೋದಲ್ಲ, ಕಲ್ಲಿರ್ತಾವ ನೋಡು ಚೆನ್ನಾಗಿ ಕೈಲಿ ಮುಟ್ಟಿದ್ರೆ ನಮ್ಗೆಲ್ಲ ಉರಿ ಬರ್ಬೇಕು, ಚುಚ್ಚಗಳಾಗಿರ್ಬೇಕು. ಅಂತ ಮರಳ ಜೊತೆಗೆ ಒಂದಷ್ಟು ಬೇವಿನಿಂಡಿ ಮಿಕ್ಸ್ ಮಾಡ್ಕೊಂಡು ತಾಂಡೋಗಿ ಹಾಕ್ಬಿಟ್ರೆ ಒಂದು ಆ ಕತ್ತಿಂದ ಹೋಗ್ಬಿಟ್ಟು ಕುಯ್ದುಬಿಟ್ಟು ಸತೋಯ್ತದೆ ಆಯ್ತಾ. ಎರಡನೇದು ಬೇವಿನಿಂಡಿ ಮಿಕ್ಸ್ ಮಾಡಿರ್ತೀವಲ್ಲ ಅದ್ರ ಸ್ಮೆಲ್ಗೆ ಹೋಗ್ಬಿಡ್ತದೆ ಘಾಟಿಗೆ, ಅದಲ್ಲೂ ಇರಕಲ್ಲ ಸತೋಯ್ತದೆ. ಇದು ಸುಳಿ ತಿನ್ನ ಅದಕ್ಕೆ ಪರಿಹಾರ, ಇದನ್ನ ಹೆಂಗ್ ನಿಯಂತ್ರಣ ಮಾಡ್ಬೇಕು ಅನ್ನೋದಕ್ಕೆ ಒಂದು ಪರಿಹಾರ. ಇನ್ನೊಂದು ಸುಳಿ ಕೊಳೆ ರೋಗ ಅಂತ ಒಂದ್ಬಿಡ್ತದೆ, ಆ ಸುಳಿ ಕೊಳೆ ರೋಗ ಬೇರೆ, ಅದು ರೋಗ, ಇದು ಕೀಟದಾವಳಿ. ಆ ಸುಳಿ ಕೊಳೆ ರೋಗದ್ದು ಏನು ಅಂತ ಅಂದ್ರೆ ಶಂಕರಣ ವಿಶೇಷ, ಆ ಸುಳಿ ಕೊಳೆ ರೋಗ ಬರೋ ಅಂತದ್ದು ಇದರಿಂದ ಎಂತವ ಅಂತವಲ್ಲಪ್ಪ ಫಂಗಸ್, ಫಂಗಸ್ ಅಂತ ಹೇಳ್ತಾರೆ, ಆ ಫಂಗಸ್ ಇಂದ ಬರೋದು. ಯಾಕೆ ಫಂಗಸ್ ಅಲ್ಲಿಗೆ ಬರ್ತದೆ ಅಂತ ಅಂತಂದ್ರೆ ಅದು ಸುಳಿಗೆ ಬರೋದು, ಸುಳಿಗೆ ಬರೋದು ಅದು ಯಾಕೆ ಬರ್ತದೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಚಿಕ್ಕ ಗಿಡ ಆಗಿರ್ಬೋದು ದೊಡ್ಡ ಗಿಡ ಆಗಿರ್ಬೋದು ಇದನ್ನ ಹೇಳ್ದಲ್ಲಪ್ಪ ಆಗ್ಲಿ ಅಂತರ ಬೆಳೆ ಮಾಡ್ಬೇಕು ಅಂತ ಅನ್ಕೊಂಡು ಏನಾರ ಒಂಚೂರು ಬೆಳೆಗಳೆ ಮಾಡ್ಕೊತೀನಿ ಅಂತ ಏನ್ ಮಾಡ್ಬಿಡ್ತಾರೆ, ಅದ ಕಟ್ಬಿಡ್ತಾರೆ ಗರಿ, ಸೇರಿಸ್ಬಿಟ್ಟು ಚೆನ್ನಾಗಿ ಕಟ್ಬಿಡೋದು ಗಾಳಿ ಆಡದಂಗೆ. ಈ ಗರಿ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಮತ್ತೊಂದೇನ ತಂದು ಕಟ್ಟೋದು, ಈ ಮನೇಲಿ ಬೇಕಾದಷ್ಟು ಹಗ್ಗಳವೆ ಯಾಕಂದ್ರೆ ದನ ಇಲ್ವಲ್ಲ, ಆ ದನಿನ ಹಗ್ಗೆಲ್ಲ ಹಂಗೆ ಉಳ್ಕೊಂಡವೆ, ಅವತ್ತೊಂದು ಚೆನ್ನಾಗಿ ಕಟ್ಬಿಡೋದು. ಈ ಅಡಿಕೆ ಗಿಡಗೂ ಹಂಗೆ ಮಾಡೋದು, ಈ ತೆಂಗಿನ ಗಿಡಗೂ ಹಂಗೆ ಮಾಡೋದು ಆಯ್ತಾ. ಒಂದು ಉಳುಮೆ ಮಾಡುವಾಗ ಕಟ್ಟೋದು, ಎರಡನೇದು ಏನಾದ್ರು ಹಿಂಗೆ ನೀರ ಬೆಳೆಗಳೇ ಮಾಡುವಾಗ ಕಟ್ಬಿಡೋದು, ಬಿಡೋದು ಸ್ವಲ್ಪ ದಿವಸ ಇರಲಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ತಿರ್ಗಾಡ್ಬೇಕಾದ್ರೆ ಮಾಡ್ಬೇಕಲ್ಲ ಅದು ಇಟ್ಕೋತದೆ ಹಾಳಾಯ್ತದೆ ಅಂತ ಹೇಳ್ಬಿಟ್ಟು. ಈಗಂತವೇ ಶಂಕರಣ, ಈಗೆಲ್ಲ ಸ್ವಲ್ಪ ಅಕಾಲಿಕ ಮಳೆ ಅದು ಇದು ಬರ್ತದ, ಆ ಮಳೆ ಬಂದ್ರೆ ಕಟ್ಟದಾಗ ಆ ನೀರು ಸುಳಿದೇ ಉಳ್ಕೊಬಿಡ್ತದೆ, ಸುಳಿದೇ ಉಳ್ಕೊತದೆ, ಸುಳಿಲಿ ಉಳ್ಕೊಂಡು ಬೆಳ್ಕರದ್ರೆ ಬಿಸಿಲು ಬರ್ತದ ಚೆನ್ನಾಗಿ, ಎರಡು ದಿವಸ ಬಿಸಿಲು ಹೊಡಿತು ಅಂತ ಅಂತ ಅಂದ್ರೆ ಚೆನ್ನಾಗಿ ಅಲ್ಲಿ ಒಳ್ಳೆ ಫಂಗಸ್ಸು ತೇವಾಂಶಕ್ಕೆ ಡೆವಲಪ್ ಆಗ್ಬಿಡ್ತದೆ, ಡೆವಲಪ್ ಆಗಿ ಅದು ಸುಳಿ ಕೊಳೆ ರೋಗ ಅಂತ ಹೇಳ್ಬಿಟ್ಟು. ನೋಡ್ ಮೀನಕ್ಕ, ಇದು ಮೂಲ ಕಾರಣ, ಇದು ನಮ್ಮಿಂದ ನಾವೇ ಮಾಡ್ಕೊತಿರೋ, ನಮ್ಮಿಂದ ನಾವೇ ಮಾಡ್ಕೊತಿರೋದು. ಅದಕ್ಕೋಸ್ಕರವ ಕಟ್ಟು ಬೇಡ ಅನ್ನಕಲ್ಲ, ನಾನು ಕೆಲ್ಸ ಮುಗಿತಾ ಬಿಚ್ಚಾಕ್ಬೇಕು, ಬಿಚ್ಚು ಬಿಡ್ಬಿಡು ಆಯ್ತಾ. ಈ ತರ ಮಾಡೋದ್ರಿಂದವ ನಾವು ಅವೆರಡನ್ನ ತಪ್ಪಿಸ್ಬೋದು. ಇವು ಈ ನಾಗೀಗ ಹೆಚ್ಚು ಕಮ್ಮಿ ಎಲ್ಲ ಕಡೆಲ್ವೇ ಇವೆರಡು ರೋಗ ಬಾರಿ ಜಾಸ್ತಿ ಆಗ್ಬಿಟ್ಟು ನೋಡು ತೋಟದಾಗೆ, ತೋಟದಲ್ಲಿ ಅದಕ್ಕೆ ಅದ್ ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ಈ ತರ ಮಾಡ್ಕೋಬೇಕು. ಅಂದ್ರೆ ಮೊದಲನೇದಾಗಿ ನಾನೀಗ ನನ್ನ ತೋಟಕ್ಕೆ ಗೊಬ್ಬರ ಹಾಕ್ಬೇಕಾದ್ರೆ ಮೊದ್ಲು ನೀಟಾಗಿ ನೋಡ್ಕೋಬೇಕು ಗೊಬ್ಬರವ, ಒಂಥರ ತೆಳ್ಳು ಚೆಲ್ದಂಗ್ ಹಾಕ್ಬೇಕು, ಅಲ್ಲೇನಾದ್ರು ಹುಳಗೆಳ ಕಣ್ತಾ ಅದನ್ನೆಲ್ಲ ಒಂದ್ ಕಡೆ ಹಿಡ್ಕೊ ಬಂದು ನೀನ್ ಹೇಳಿದಾಗ ಒಂದ್ ಗುಂಡಿ ತೋಡ್ಬಿಟ್ಟು ಅದ್ರೊಳಗೆ ಹಾಕ್ಬಿಡೋದು, ಮುಚ್ಚಾಕ್ಬಿಡೋದು ಒಂದಾಯ್ತು. ಈ ಎರಡನೇದ ಏನು ಅಂತಂದ್ರೆ ನೀನ್ ಹೇಳಿದಾಗ ಬೇವಿನ ಹಿಂಡಿ ಆಯ್ತಲ್ಲ ಅಣ್ಣ, ಬೇವಿನ ಹಿಂಡಿ ನೀನು ಕಳ್ದಪ್ಪ ಹೇಳ್ದಾಗ ನನಗೋಸಿ ನೆನಪೈತೆ. ಈ ಜೈವಿಕ ಇಂಧನ ಉದ್ಯಾನದಲ್ಲಿ ಈ ಎಣ್ಣೆ ಗಿಣೆ ಎಲ್ಲ ತೆಗೆದು ಈ ಔಷಧಿ ಎಲ್ಲ ಮಾಡೋದು ಅಂತಾರಲ್ಲ, ಅಲ್ಲಿ ಈ ಕೇಕ್ ಹಿಂಡಿ ಹಿಂಡಿಗಳು ಸಿಗ್ತದೆ ಬೇವಿಂದು, ಅಲ್ಲಿ ಹೋದ್ರೆ ಕಡಿಮೆ ರೇಟ್ ನಾಗೂ ಸಿಗ್ತದೆ, ಚೆನ್ನಾಗಿರೋದು ಸಿಗ್ತದೆ, ಅದು ಒಳ್ಳೆ ಒಳ್ಳೆ ಸಿಗ್ತದೆ. ಅಂಗಡಿಲಿ ಅಲ್ಲಿ ತತ್ತಿಯಲ್ಲ ಅವು ಹೇಳಕ್ ಹಾಕಲ್ಲ, ಏನ್ ಬೇಕಾದ್ರೂ ಮಾಡಬಹುದು. ಅದೇ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಈ ತರ ಎಲ್ಲ ಇರ್ತದಲ್ಲ, ಆತರ ಇಲ್ಲಿ ಚೆನ್ನಾಗಿರಕಲ್ಲ. ಅದೇ ಅಲ್ಲಿ ನಾವೇನಾದ್ರು ಬಯೋಪ್ಯೂರ್ ಪಾರ್ಕಿಗೆ ಏನಾದ್ರು ಹೋದ್ರೆ ನೀನ್ ಹೇಳ್ದಂಗೆ ಒಳ್ಳೆ ಗುಣಮಟ್ಟದ್ದು ಸಿಗ್ತದೆ, ಸಿಗ್ತದೆ. ಅದನ್ನ ತಗ ಬಂದ್ಕೊಂಡು ಇದು ಒಳ್ಳೆ ಟೈಮ್ ಅಂತ ಹಾಕಕ್ಕೆ, ಒಳ್ಳೆ ಟೈಮ್, ಒಳ್ಳೆ ಟೈಮ್. ಹೆಂಗೇ ಸುಮಾರು ಜನ ಗೊಬ್ಬರ ಗೋಡು ಹಾಕತ್ತೆ, ಅದ್ರೊಳಗೆ ಮಿಕ್ಸ್ ಮಾಡೋದು ಹಾಕ್ಬಿಡೋದು, ಜೊತೆ ಒಂದಷ್ಟು ಮರಳು ಸೇರಿಸ್ಕೊಂಡು ಹಾಕೋದು ಇನ್ನೂ ಒಳ್ಳೇದು ಅಂತ ಹೇಳಿದೆ. ಈಗ ಒಳ್ಳೇದಾಯ್ತೋಣಯ್ಯ, ಈಗ ಫಸ್ಟ್ ನಾನು ಈ ಕೆಲಸ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀನಿ, ಯಾವ್ದಾವ್ ಗೊಬ್ಬರ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೇನ್ ಈಗಾಗ್ಲೇ ಆಗೊಮೆಗೊಮ್ಮೆ ಮಳೆ ಬತ್ತೈತೆ, ಆದ್ರೆ ಅದಕ್ಕಿಂತ ಎರಡರಷ್ಟು ಒಳ್ಳೆ ಬಿಸಿಲು ಚುರುಗುಡಿಸ್ತೈತೆ. ಅದ್ ಈ ಟೈಮ್ನಾಗ ನಾನು ಸಣ್ಣ ಪುಟ್ಟ ಸಸಿ ಪಸಿ ಏನಾರ ಹಾಕ್ತೆ ಗಂಡಿಂದ ಹೋಗಿ ಅಂತಾರೆ, ಒಸಿ ಉಳಿತಾವ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಮುಂಗಾರನಾಗೆ ನೋಡ್ಕೊಂಡು ಹಾಕ್ತೀನಿ ಅಣ್ಣ. ಈಗ ನಾನು ನಮ್ಮ ಮನೆ ಹಿತ್ತಲಿನಾಗೆ ಇದ್ದವ್ ಮರಗಿರೆಲ್ಲ ಕಡಿಸ್ಬಿಟ್ಟು ಒಸಿ ಮನೆಗೆ ಅದಕ್ಕೆ ಇದಕ್ಕಂತ ಬಳಸ್ಕೊಬಿಟ್ಟೆ. ಹೀಗಾಗಿ ಹಿಂದ್ಗಡೆ ಹಿತ್ತಲಿನಾಗೆ ಒಂದು ಚೆನ್ನಾಗಿರೋದೊಂದು ನಮ್ಮ ದನಕರುಗಳಿಗೆ ನೆನಪು ಮಾಡಬೇಕು. ಈಗ ಅದು ಯಾವ ಸೋಗೆಗಳು ಬಳಸ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತದೆ, ಈ ಸುತ್ತ ಏನಾದ್ರು ನೆರಕೆ ಕಟ್ಟಗಳಿಗೆ ಯಾವ್ದನ್ನು ಬಳಸಿ ಚೆನ್ನಾಗಿರ್ತದೆ ಒಸಿ ಹೇಳು. ನಾನು ಅತ್ತಗೊಂದು ಪರ್ಮನೆಂಟ್ ಆಗಿ ಮಾಡಿಸು ಶಂಕರಣ, ಮಾಡಿಸು ಶಂಕರಣ ಅಂತ ಹೇಳಿ ಅವತ್ತಿಂದ ಹೇಳ್ತಾ ಇದ್ದೀನಿ. ನೀನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಅಲ್ಲ ದುಡ್ಡು ಬೇಡ ಮೀನಕ್ಕ. ಆಯ್ತಾ, ಎರಡನೇದಾಗಿ ಒಂದಷ್ಟು ಬರೀ ಹೊಂಗೆ ಗಿಡ ಹಾಕಪ್ಪ ಸಾಕ್ ನೀನು, ನೀನು ಒಳ್ಳೆ ನೆರಳು ಬರ್ತದೆ. ಆಯ್ತಾ, ಬೆಳಗ್ಗೆ ಹೊತ್ತು ಆ ಇಕ್ಕಡಿ ಕಟ್ಟು, ಸಾಯಂಕಾಲದ ತಕಡಿ ಕಟ್ಟು ಅಂತ ಹೇಳಿದೆ ನಾನು. ನೀನು ಅದನ್ನು ಮಾಡ್ಲಿಲ್ಲ. ನೀನು ಭಾರಿ ಆಕ್ಲಾಸ ಕನಶಂಕರಣ. ಆಕ್ಲಾಸ ಅಂತಂದ್ರೆ ಏನ್ ಮಾಡ್ತೇವೆ, ಒಂದ ಕೈದಾಗೆ ದುಡ್ಡು ಇರಬೇಕು. ನೀನ್ ಹೇಳಂಗೆ ಒಂದು ಪರ್ಮನೆಂಟ್ ಆಗಿ ಒಂದು ಕೊಟ್ಟಿಗೆ ಕಟ್ಕೊಳ್ಳೋಣ ಅಂತಂದ್ರೆ, ಆಮೇಲೆ ಈಗ ಕೊಟ್ಟಿಗೆ ಕಟ್ಟಣ ಅಂತದಕ್ಕೂ ನನ್ನ ಹತ್ರ ಈಗ ಜಾಸ್ತಿ ಏನು ದನಕರುಗಳು ಏನಿಲ್ಲ, ಏನಿಲ್ಲ, ಇರವೇ ಒಂದ್ ಎರಡು ಮೂರು ಅವೆ. ಆದ್ರೆ ಕರಗಿರ ಹಾಕ್ತಾಗ ಏನ್ ಮಾಡ್ತೀನಿ ನಾನು, ನನ್ನ ಹೆಂಡ ಹೇಳ್ತಾಳೆ ಗಂಡ್ಕರ ಹಾಕಿ ಮಡಿಕ ಬೇಡಕ್ಕನಪ್ಪ ಕೊಟ್ಬಿಡು ಅಂತೇಳಿ. ಅವು ಏನೋ ನನ್ನ ಅದೃಷ್ಟ ದುರಾದೃಷ್ಟ ಬರೀ ಗಂಡ್ ಕರಗಳನ್ನ ಹಾಕ್ತವೆ ಕೊಡೋದಾಗ್ತಾ. ಹಂಗಾಗಿ ಮನೆಯಲ್ಲಿ ದನಗಳು ಹೆಚ್ಚಿಗೆ ಕಟ್ಟಕ್ ಆಯ್ತಿಲ್ಲ, ಅದು ಇರೋದಕ್ಕೆ ಹೋಗಿ ನೆನಪು ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಎರಕೆ ಮಾಡ್ಕೊಬಿಡೋಣ ಅಂತ ನೀನು ಒದ್ದಾಡ್ತಿದ್ಯಾ. ಅಂದ್ರೆ ಈ ಬಿಸಿಲಿಂದಾಗಿ ನಮ್ಗೆ ಹೊರಗಡೆ ಹೋಗಕ್ಕಲ್ಲ. ಅದ್ರಲ್ಲಿ ನೀವು ಆ ಉತ್ತರ ಭಾಗದಲ್ಲಿ ಏನು ಇದು ಟೈಮಿಂಗ್ಸ್ ನ ಚೆನ್ನ ಮಾಡ್ರೆ ಆಫೀಸ್ದು ಶಾಲೆದು ಅಂತ ಹೇಳ್ತೀಯ. ನಂತರದಾಗಿ ಇನ್ನ ನಮ್ ದನ ಕರುಗಳು ಹೆಂಗಿರ್ಬೇಕು ಅಣ್ಣಯ್ಯ? ಇಲ್ಲ ಇದು ಏನು ಅಂತ ಶಂಕರಣ, ನಾನುವೇ ನೋಡುತ್ತಲೇ ಇದ್ದೀನಿ. ಇನ್ನೇನ್ ಮಾಡ್ತೀಯ, ಯಾವ್ದೋ ಒಂದು ಸ್ವಾಗೆ ಪಾಗೆ ಅವು ತಂದು ಮಾಡ್ಕತಿಯ? ಹೌದು. ಆಯ್ತಾ, ಪ್ರತಿ ಎರಡು ವರ್ಷಕ್ಕೆ ಒಂದ್ಸರಿ ಬದಲಾವಣೆ ಮಾಡ್ಕೊಳ್ಳೇ ಇಲ್ಲ. ಆಮೇಲೆ ನೀನ್ ಏನ್ ಮಾಡ್ತೀಯ, ಈ ಮಳೆಗಾಲದಲ್ಲೆಲ್ಲ ನೋಡ್ತಾ ಇರ್ತೀನಿ ನಾನು, ನೀನ್ ಪಾಪ ಮಾಡತ್ಲೆ ಒದ್ದಾಡತ್ಲೆ ಇರ್ತೀಯ, ಅಲ್ಲೊಂಚೂರು ತಗಡ ತಂದಾಗ್ತೀಯ, ಈ ಅಡಕೆ ತಟ್ಟೆ ತಂದು ಕಟ್ತೀಯ, ಏನೋ ಒಂದ್ ಮಾಡ್ತೀಯ, ನೀರ್ ಮಾತ್ರ ಸೋರತ್ಲೇ ಇರ್ತದೆ. ನೀನು ದಿಟ್ವಾಗ್ಲು ಏಳೇಳು ಮಾಡಿಸಿದಕ್ಕೆ ನಂದು ಕೊಟ್ಟಿಗೆ ಬಂದೋಬಸ್ತಾಗ ಆಯ್ತು, ಇಲ್ಲಾಂದ್ರೆ ಈ ಸಂಕ್ರಣ ತರ ಆಗೋಬಿಡ. ಅದಕ್ಕೆ ನೀನ್ ಏನ್ ಮಾಡೋದ್ರೆ ಶಂಕರಣ, ಈಗ ಈ ವರ್ಷ ಏನು ಮಾಡಕ್ ಹೋಗ್ಲೇ ಬೇಡ ನೀನು. ಈಗ ನನ್ನವೇ ನಾನು ಹೇಳಿದ್ನಲ್ಲ ಅವತ್ತು, ಈಗ ಒಂದ್ 20 ಹಂಗಂಗೆ ಹಾಕೊಂಡಿದ್ದೀನಿ ನಾನು, ಅಲ್ಲಿ ತಂದು ಕಟಾಕ. ಆಯ್ತಾ, ಹುಲ್ಲು ಪಲ್ಲು ಬೇಕಾದ್ರೆ ಹಾಕ, ಬೇಡ ಅಂತ ಅನ್ನಕ್ಕಿಲ್ಲ. ನೀನ್ ಬೇಕಾರೆ ಈಗ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ. ಆಯ್ತಾ, ಈಗ ನೀನ್ ಏನ್ ಮಾಡ್ತೀಯ ಅಂತ ಅಂದ್ರೆ ಶಂಕರಣ, ಈಗೊಂದು ಎರಕೆ ಮಾಡ್ಕೊಬಿಡ್ತೀಯ ಅಂತ ಇಟ್ಕ. ಇನ್ನು ಎರಡು ವರ್ಷ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಸರಿ ಮಾಡ್ಲೇ ಬೇಡ. ಆಯ್ತಾ, ಏನ್ ಮಾಡೋದು ಅಂತ ಅಂದ್ರೆ, ಈಗ ದನ ಬೇರೆ ಕಮ್ಮಿ ಆಗವೆ ಅಂತ ಅಂದೆ. ಒಂದು ಕೆಲಸ ಮಾಡೋಣ, ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡಿ ಬಂತ ನೀನು. ಆಯ್ತಾ, ಒಂದ್ 5-6 ದನಗಳ ತಂದ್ಬಿಟ್ಟು ಸ್ವಲ್ಪ ಈ ಹಾಲ್ಗೋಸ್ಕರ ಮಾಡ್ಕೊಳ್ಳೋಣ, ಹೈನುಗಾರಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಹೈನುಗಾರಿಕೆಗೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ಗೆ ಅನ್ನಿಸ್ತ ಶಂಕರಣ. ಆಯ್ತಾ, ಎಲ್ಲಿ ಲೋನ್ ಕೊಡ್ತಾರ ಏನೆಲ್ಲ ವಿಚಾರಿಸೋಣ. ನಾನು ಅಲ್ಲದೆ ಪಾಯಿಂಟಿಗೆ ಬಂದಿದ್ದೆ, ಈಗ ದುಡ್ಡೋಗಿ ಎಲ್ಲ ಏನ್ ಮಾಡೋದು ಅಂತ ವಿಚಾರಿಸ್ಕೊಂಡು, ಈಗ ನಿಮ್ ಮನೆಯ ಹಿಂದ್ಗಡೆ ಸ್ವಲ್ಪ ಜಾಗ ಐತಲ್ಲಪ್ಪ, ಅಲ್ಲಿ ಹೆಚ್ಚು ಕಮ್ಮಿ ಒಂದ್ 2-3 ಗುಂಟೆ ಜಾಗ ಐತೆ ಅಲ್ಲಿ. ಆಯ್ತಾ, ಅಲ್ಲಿ ಚೆನ್ನಾಗೇ ಒಂದ್ 10 ದನ ಕಟ್ಟಂಗೆ ಒಂದ್ ಮಾಡ್ಕೊಬಿಡು ನೀನು, ಮಾಡ್ಕೊಬಿಡು. ಯಾಕೆ ಅಂತ ಅಂತ ಅಂತಂದ್ರೆ, ಈ ಪದೇ ಪದೇ ಮಾಡಕ್ ಹಾಕಲ್ ಕಣಶಂಕರಣ. ಈಗ ನೋಡು, ನಮ್ ರೈತರಲ್ಲವ ಹಿಂಗೆ ವರ್ಷ ವರ್ಷ ಪದೇ ಪದೇ ಮಾಡೋದು, ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತರೋದು, ಬರೀ ಬಡ್ಡಿ ಕಟ್ಟೋದು, ಇದೇ ಆಗೋಯ್ತು. ಆಯ್ತಾ, ಅದಕ್ಕೋಸ್ಕರವ ಪರ್ಮನೆಂಟ್ ಆಗಿ ಒಂದ್ಸರಿ ಮಾಡ್ಕೊಬಿಡು. ಆಯ್ತಾ, ಸ್ವಲ್ಪ ವಿಸ್ತಾರವಾಗಿ ಒಂದ್ 10 ದನ ಕಟ್ಟಂಗಿಲ್ಲ ಆಗಿರ್ಬೇಕು, ಕೂರ ಆಗಿರ್ಬೇಕು, ಮಲಗಂಗಿರ್ಬೇಕು, ನಾವು ಒಳಗಡೆ ಹೋಗಿ ಬಂದು ಮಾಡಂಗಿರ್ಬೇಕು, ಮಾಡಂಗಿರ್ಬೇಕು. ಆಯ್ತಾ, ನೀಟಾಗಿ ಒಳ್ಳೆ ಗಾಳಿ ಬೆಳಕು ಎಲ್ಲ ಬೀಳಂಗಿರ್ಬೇಕು. ಆ ತರದ ಒಂದು ಮಾಡ್ಕೊಳ್ಳಿವಂತೆ, ಒಂದು ಯಾವ್ದಾರ ಒಂದು ಬ್ಯಾಂಕ್ ಹೋಗಿ ಬರೋಣಂತೆ, ಎಷ್ಟು ಲೋನ್ ಕೊಡ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ತಗೋಬಿಟ್ಟು ಮಾಡ್ಕೊಳ್ಳಿವಂತೆ. ಈಗೇನು ಅರ್ಜೆಂಟ್ ಬೇಡ ಬಿಡೋದ? ನೀನು 3 ಸರಿ ಟೆಂಪ್ರವರಿ ಮಾಡ್ಕೊಂಡು ಅದಕ್ಕೆ ದುಡ್ಡು ಖರ್ಚು ಮಾಡದ ಅಣ್ಣ ಹೇಳ್ದಂಗೆ, ಒಂದೇ ದಿಟ್ಟವಾಗಿ ನೀಟಾಗಿ ಒಂದು ಆತರ ಮಾಡ್ಕೋಬೇಕು. ಆದ್ರೆ ಮಾಡೋದಕ್ಕಿಂತ ಮೊದ್ಲು ಶಂಕರಣ, ಸುಮ್ ಸುಮ್ನೆ ನಮಗೆ ತಿಳಿದಂಗೆ ಅಲ್ಗೊಂದ್ ಕಂಬನಿ ಇಡು ಇಲ್ಗೊಂದ್ ಕಂಬನಿ ಇಡು ಅಂತ ಅಲ್ಲ. ಆಯ್ತಾ, ಈಗ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಎಷ್ಟಿರ್ಬೇಕು, ಒಂದ್ 10 ದನಕ್ಕೆ ಎಷ್ಟಾಗಬೇಕು, ಎಷ್ಟು ಅಳತೆ ಮಾಡ್ಕೋಬೇಕು, ನಾನು ಮಾಡ್ಕೋಬೇಕು. ಬರೀ ದನ ಅಷ್ಟೇ ಅಲ್ಲ, ಒಂದ್ 50 ಕೋಳಿ ಸಾಕತ್ತಾರನು ಮಾಡ್ಕ ಒಳಗಡೆ. ಇನ್ನೇ ಒಂದ್ ಸ್ವಲ್ಪ ಜಾಗ ಇರ್ಲಿ, ಏನಾರ ಒಂದು ನಾಳೆ ದಿವಸ ಬೇಕಾಯ್ತದೆ ಬೇಕಾಯ್ತದೆ, ಅದು ಹೊಸದು ಬರ್ಬೋದು ಸಾಕಂತದ್ದು. ಇಲ್ಲ ಬರೀ ಹಂದಿ ಸಾಕಂಡ್ರೆ ಸಾಕಲ್ಲ ಶಂಕರಣ? ಅಲ್ಲ ಅದು ದಿಟ ಅನ್ನು, ಈಗ ಕೈ ಹಾಕಿದ್ರೆ ಅಣ್ಣ ಯಾವಾಗ್ಲೂ ಅಲ್ಲೇ ಇದ್ ಬಿಡ್ಬೇಕು, ಭಂಗ ಮಾಡ್ಕೊಂಡೇ ಇರ್ಬೇಕು. ಸಿ ನೀನ್ ಕಣಂಗೆ ನಾನು ಸ್ವಲ್ಪ ಮೈಗಳ್ಳ ಅಲ್ವಾ, ಹಂಗಾಗಿ ನೀನ್ ಹೇಳ್ದಂಗೆ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ನಾನು ಕೊಟ್ಟಿಗೆ ಆಚೆ ಬರಂಗಿಲ್ಲ ನೋಡು. ಅಲ್ಲ ಅದು ಒಂಥರ ಬೆಸ್ಟ್ ಕಣಶಂಕರಣ. ಹಂಗಂತೀಯ, ಈಗ ಕಂಡರ್ ಸುದ್ದಿ ಸೇವಂತಿಕೆ ಎಲ್ಲ ಯಾಕೆ ನಮ್ಗೆ? ಅದು ದಿಟ ಅನ್ನು ನಮ್ಮವೇನಿರ್ತದ ಬೈಬೇಕಾ? ನೀನು ಹಂದಿಗೆ ಬೈ, ನಿನ್ನವೇ ನಿನ್ಗೆ ಕೆಳಕಲ್ಲ. ಆಯ್ತಾ, ನಾಯಿ ಸಾಕಿರ್ತೀಯಲ್ಲ, ನಾಯಿಗ್ ಬೈ ಒಂದೇಟ್ ಹೊಡಿಬೇಕ ಯಾವ ತರ ಒಂದ್ ಹೊಡಿ ಮೂಕ್ ಪ್ರಾಣಿಗಳಿಗೂ ಹಂಗೆಲ್ಲ ಹೊಡೆಯಂಗಿಲ್ಲ ಅದು ಮಡಕೋಗ್ಬಿಟ್ಟು ಆಮೇಲೆ ಅದು ನಾವು ಸಾಕಿರೋದು ಎಲ್ಲರೂ ಸಿ ಮೇವ್ ಗೀವ್ ಹಾಕ್ತಾಗ ತಿನ್ಲಿಲ್ಲ ಅಂತಂದ್ರೆ ಅದ್ಲು ಸಾಡ್ಬಹುದು ಅಷ್ಟೇ ಸಿಟ್ಕೊಂಡು ಒಂದ್ ಮಾತ್ ಬೈಬಹುದು ಅಷ್ಟೇ ಎಷ್ಟು ನಾನು ಅಷ್ಟೊಂದು ಕಷ್ಟ ಪಟ್ಕೊಂಡು ಹೂದ ತಂದು ಹಾಕಿದೀನಿ ನೀರ್ ಇಟ್ಟಿದೀನಿ ಮುಸ್ರೆ ತಂದಿಟ್ಟಿದೀನಿ ತಿಂದ ಇಲ್ವಲ್ಲ ಇವು ಕುಡ್ದೇ ಇಲ್ವಲ್ಲ ಅದ್ಕೊಂಡು ಸಿಟ್ಕೋಬಹುದು ಅದ್ಬಿಟ್ಬಿಟ್ಟು ಆಗಾಗ ನಾನೇನಾರು ಅದಕ್ಕೆ ಅದ್ಲಸೋದು ಬದ್ಲಸೋದು ಹೊಡೆಯೋದು ಮಾಡಿದ್ರೆ ನನ್ ಬುಟ್ಟ ಬಾವು ಬಕ್ಲ ಆಮೇಲೆ ಅವೆಲ್ಲ ಹಿಂಗ ಅನ್ನಿಸ್ತದೆ ಈಗ ಸಾಕಂಡ್ ಮೇಲೆ ಗೊತ್ತಾಯ್ತದೆ ಸಾಕಂಡ್ ಮೇಲೆ ಮಕ್ಳಿಗಿಂತಲೂ ಜಾಸ್ತಿ ಹಂಗೆ ಬೇಕಾದ್ರೆ ಒಂದ್ 20 ಕುರಿನೋ ಮೇಕೆನೋ ಸಾಕೊಳ್ತಾರ ಅಟ್ಟಣಿಗೆ ಪದ್ಧತಿ ಮಾಡ್ಬೋದಂತಲ್ಲ ಮಾಡ್ಬೋದು ಮಾಡ್ಬೋದು ಅಟ್ಟಣಿಗೆ ಪದ್ಧತಿ ಹೊಸದಾಗಿ ಬಂದೈತಿ ಈಗ ಇನ್ನೇನ್ ಹೊಡ್ಕೊಂಡು ಹೋಗ್ಬೇಕು ಅಲ್ಲಿ ಒಬ್ರು ಹೋಗ್ಲೇಬೇಕು ಆತರ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಬೆಳಕ ಕತ್ತರಿಸ್ಕ ತಂದಾಕು ತಿಂಡಿ ಹಾಕ ತಿಂಡಿ ಹಾಕ ಔತ್ರ ಪಾಡ್ಗೋ ಬೆಳಿತಾ ಇರ್ತಾರೆ ಈ ತರ ಮಾಡ್ಕೋಬೇಕು ಶಂಕರಣ ಅದ್ರ ಜೊತೆಗೆ ಅಣ್ಣಯ್ಯ ಇತ್ತೀಚೆಗೆ ಒಂದು ನಾನು ಬಹಳ ಗಮನಿಸ್ತಾ ಇದೀನಿ ಒಂದು ಹೋಬಳಿ ಮಟ್ಟದಲ್ಲಿ ಅಲ್ಲಿ ಇಲ್ಲಿ ಈ ಇದೊಂದು ಒಳ್ಳೆ ಟೇಮ್ ಅಂತ ನೋಡು ಸೈಲೇಜ್ ಮಾಡ್ಕೊಳಕ್ಕೆ ಸೈಲೇಜ್ ಮಾಡ್ಕೊಳಕ್ಕೆ ಅದು ಏನು ನಾನು ಅಂತಂದೆ ಹಿಂಗೆ ಯಾರೋ ಒಬ್ರು ಮಾಡ್ತಾ ಇದ್ರು ಸಚಿನ್ ಅನ್ನೋರು ಅಣ್ಣ ಎಷ್ಟು ಕುಂಟಾಲ್ ಮಾಡ್ತೀಯಣ್ಣ ನೀನು ಅಂತಂತಂದೆ ಕುಂಟಾಲ್ ಗಿಂಟಾಲ್ ಇಲ್ಲ ಎಲ್ಲ ಟರ್ನ್ ಲೆಕ್ ತಲೆ ಮಾಡೋದು ಅಂದ್ರೆ ಏನ್ ದೊಡ್ಡ ದೊಡ್ಡ ದೊಡ್ಡ ಅಂತಂದ್ರೆ ಮನೆ ಮುಂದೆ ಒಂದು 4-5 ಮಾಡ್ಬಿಟ್ಟವ್ರೆ ನಾನು ಇದೇ ಹಾಕಿಂಗ್ ಮಾಡಿಟ್ಕೊಂಡಿದ್ಯಾ ಸಚಿನ್ ಅಣ್ಣ ಅಂತ ಕೇಳೋ ಹೊತ್ತಿಗೆ ಇದು ನಾನು ಮಾಡ್ಕೊಂಡಿಲ್ಲ ಹಿಂಗೆ ರೈತರು ಕೇಳ್ತಾರಲ್ಲ ಅವ್ರಿಗೆ ನಾನು ಕೊಡಕ್ಕೆ ಅಂತ ಮಾಡ್ಗಿದ್ದೀನಿ 2-3 ದಿನ ಬೇಕಂತೆ ಒಂದ್ ಸೈಲೇಜ್ ಮಾಡಕ್ಕೆ ಯಾಕಂದ್ರೆ ಅದನ್ನು ಏನೋ ಮೇಲೆಲ್ಲ ಹತ್ತಿ ನಿಂತ್ಕೊಂಡು ಧಮಾಸ್ ಮಾಡಿ ತುಂಡು ತುಂಡು ತುಂಡು ತುಂಡು ಗಾಳಿ ಆಡ್ಬಾರ್ದಂತೊಟ್ಟು ಆ ತರದಲ್ಲಿ ಇದು ರೈಟ್ ಟೈಮ್ ನೋಡಿ ಮಾಡಿಟ್ಕೊಳಕ್ಕೆ ಮುಂದೆ ಮಳೆಗಾಲ ಶುರುವಾದಾಗ ಮತ್ತೆ ಅಲ್ಲಿ ಮೇವು ಕಡಿಮೆ ಆಯ್ತದೆ ಹೊರಗಡೆ ಮೇಸಕ್ ಪಾಯಸಕ್ಕೆಲ್ಲ ಹಾಕಲ್ಲ ಹಂಗಾಗಿ ಇಂಥ ಟೈಮ್ನಾಗೆ ನೀವು ಇಂಥದ ಸೈಲೇಜ್ ಮಾಡಿಟ್ಕೊಳ್ಳೋದು ಒಳ್ಳೇದು ಅಂತಂದ್ರು ಆಮೇಲೆ ಅವ್ರು ಇನ್ನೊಂದ್ ನನಗೊಂದು ಒಳ್ಳೆ ಕಿವಿ ಮಾತು ಹೇಳಿದ್ರು ನೋಡು ಈಗ ನನ್ನ ಹತ್ರ ಈ ಏನು ಜ್ವಾಳ ಐತೆ ಅಂತ ಅನ್ಕ ಹಸ್ಮೇವ್ ಮಾಡಕ್ಕೆ ಏನ್ ಪದಾರ್ಥಗಳಬೇಕು ಅವೆ ಆದ್ರೆ ಅದನ್ನ ನಾನು ಟ್ರ್ಯಾಕ್ಟರ್ನಾಗಿ ತಗೊಂಡು ಹೋಗ್ಬೇಕಾದ್ರೆ ಒಸಿ ಗಾಳಿ ಪಾಳಿ ಅದ್ರ ಮೇಲೆ ಬೀರ್ದಂಗೆ ನೀಟಾಗಿ ಟಾರ್ಪಲ್ ಗಿರ್ಪಲ್ ಮುಚ್ಕೊಂಡು ನೀಟಾಗಿ ಕಟ್ಕೊಂಡು ತಗೊಂಡ್ ಬರ್ಬೇಕು ಅಂತ ಅದು ಯಾಕೆ ಅಂತಂದ್ರೆ ಒಂದು ನನಗೂ ನಷ್ಟ ಯಾಕೆಂತಂದ್ರೆ ಈ ಗಾಳಿನಾಗೆ ಸುಮಾರು ಎಲ್ಲ ಅಲ್ಲೆಲ್ಲ ಬಿದ್ದೋಯ್ತದೆ ನನಗೂ ನುಕ್ಸಾನು ಜೊತೆಗೆ ಹಿಂದೆ ಮುಂದೆ ಬತ್ತಾ ಇರ್ತಾವಲ್ಲ ಈ ಗಾಡಿ ಪಾಡಿ ಜನಪನ ಅವ್ರಿಗೆಲ್ಲ ಏನಾರು ಕಣ್ಪಣಿಗೆ ಬಿದ್ರೆ ಒಸಿ ತೊಂದರೆ ಆಯ್ತದೆ ಹಂಗಾಗಿ ಈ ವಿಚಾರ ಬಗ್ಗೆ ಒಂದು ಒಸಿ ನೀವು ಗಮನ ಇಟ್ಕೊಂಡು ತಗೊಂಡ್ ಕೊಟ್ರೆ ನಾ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು ಇದು ಒಂದ್ ಒಳ್ಳೆ ಟೈಮ್ ನೋಡಿ ರಸ್ಮೇವ್ ತಗೊಂಡ್ ಮಡಿಕೊಳಕ್ಕೆ ಅದು ಒಂದು ರಸ್ಮೇವ ಮಾಡೋದ್ ಕಲ್ತ್ಕೊಬಿಡು ಶಂಕರ್ ನಾನು ನಾನೇ ಕಲ್ತ್ಕೊಂಡೆ ಈಗ ರಸ್ಮೇವು ನಿನ್ಗೂ ಬೇಕು ಹೌದು ನಾಳೆ ದಿವಸ ದನಪನ ಸಾಕಂಡ್ರೆ ಅದ್ಕೋಬೇಕಾಯ್ತದೆ ಈಗ ರಸ್ಮೇವ್ಗೆ ಒಳ್ಳೆ ಬೇಡಿಕೆ ಐತ್ ಎಲ್ಲ ಅದೇ ಹುಲ್ಲು ಎಲ್ಲ ಬಿಟ್ಬಿಟ್ರು ಅಲ್ಲ ಸಿಗಕ್ಕೂ ಇಲ್ವಲ್ಲ ಅಲ್ಲ ಯಾವಾಗ ಅದ್ ಹೊರೆ ಅಷ್ಟು ಇಷ್ಟು ಆಗ್ಬಿಡ್ತು ದುಡ್ಡು ಬಿಟ್ಟೆ ಬಿಟ್ರು ಈಗೆಲ್ಲ ರಸ್ಮೇವ್ ಮತ್ತೆ ಬಾರಿ ಇಷ್ಟಪಟ್ಟು ತಿಂತಾವ ಒಳ್ಳೆ ಸ್ಮೆಲ್ ಇರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಒಳ್ಳೆ ರುಚಿ ಅಂತ ಇರ್ತದೆ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ ಚೆನ್ನಾಗಿ ತಿಂತವೆ ನೀನ್ ಜಾಸ್ತಿ ಮಾಡಿದ್ರೆ ಆಮೇಲೆ ನಿನಗೆ ಅದೇ ಹೇಳ ಹತ್ಬಿಟ್ಟು ತುಣಿಬೇಕು ಅಂತ ಅಂದಲ್ಲ ಚೆನ್ನಾಗಿ ದಿವಸ ನೀನ್ ಬರೀ ಅದೇ ಕೆಲಸ ಮಾಡು ಎರಡು ಚೀಲ ತಗೊಂಬ ತುಂಬು ತುಣಿ ಅಂದ್ರೆ ಚಿಕ್ಕ ಚಿಕ್ಕ ಚೀಲಾಗೆ ಮಾಡ್ಕೋಬಹುದು ಅಂತೀಯ ಚಿಕ್ಕ ಚಿಕ್ಕ ಬೇಡ ಅವಕ್ಕೆ ದೊಡ್ಡ ಬಂದವೆ ಅದೇ ಹೇಳುದು ಆ ಪಾಟಿ ದೊಡ್ಡದ ಒಬ್ಬರಿಬ್ರು ಕೈಲಿ ಮಾಡಕ್ ಹಾಕಲ್ಲ ಗಟ್ಲೆ ಅಯ್ಯೋ ನಿಮ್ ಮನೇಲಿ ಹಿಡ್ಕೊತಾರೆ ನೀನ್ ತುಣಿ ಶಂಕರ ಅದು ಗಾಳಿ ಹಾಡ್ದಂಗ್ ಮಾಡ್ಬೇಕು ಅಂತಾರಲ್ಲ ಹಂಗಾಗಿ ಒಸಿ ಏನದು ಬಿಗಿ ಬಂದೋಬಸ್ತ್ ಮಾಡಿದ್ರೆ ಮುಂದೆ ಕಿಟ್ಕೊಂಡು ಬಳಸ್ಕೋಬಹುದು ಅದನ್ನ ಕೆಟ್ಟ ಹೋಗಲ್ಲ ಮತ್ತೆ ಜನಕರುಗಳು ಚೆನ್ನಾಗಿ ತಿಂತವೆ ಮತ್ತೆ ಹಾಲಿನ ಇಳುವರಿ ಚೆನ್ನಾಗಿರ್ತದೆ ಒಳ್ಳೆ ಆದಾಯ ಬರ್ತದ ನೋಡಿ ನಿನ್ಗೆ ಡೈರಿಗೆ ಹಾಕೋದ್ರಿಂದ ಅಂತ ಹೇಳ್ತಿದ್ರು ಅಣ್ಣಯ್ಯ ನಮಗೂ ಕೂತು ಕೂತು ಕೂತು ಸೊಂಟೆಲ್ಲ ನೋವಾಗಕ್ ಶುರುವಾಯ್ತು ಒಸಿ ಏನಾದ್ರು ಇವತ್ತಿಗೆ ಈ ಕಾವನ್ನ ಆರ್ಸಕ್ ಏನಾರು ನಮ್ಗೆ ಇದೆ ಇದೆ ಇದೆ ಇದೆ ಅದೇ ನಾನು ಬೆಳಗ್ಗೆ ಸ್ವಲ್ಪ ಪಾನಕ ಮಾಡಿ ಇಟ್ಟಿದ್ದೆ ಇಟ್ಕೊಂಡ್ಬಿಡ್ತೀನಿ ಈಗ ಅವತ್ತು ಶಾಂತಕ್ ಬಂದಿದ್ಲ ಅವಳಿಗೆ ಹೇಳ್ತಾ ಇದ್ದೆ ಎಲ್ಲವ ಪೂರ್ತಿ ಎಲ್ಲ ಲಿಕ್ವಿಡ್ ಎಲ್ಲ ನಡೀತಾ ಇರೋದು ನಂದು ಈಗ ಅಂತ ಹೇಳ್ಬಿಟ್ಟು ಜೀವನ ಜೀವನ ಬೆಳಗ್ಗೆ ಶರಬತ್ತದಿಂದ ಶುರು ಆದ್ರೆ ರಾತ್ರಿ ಪಾನಕದಲ್ಲಿ ಮುಗಿಸೋದು ಮಧ್ಯದಲ್ಲಿ ಸ್ವಲ್ಪ ಒಂದ್ 2-3 ಮಿಲ್ಕ್ ಶೇಕ್ ಅಷ್ಟೇ ಈ ಕುಡಿಲೇಬೇಕಲ್ಲ ಮೀನಕ್ಕ ಇಲ್ಲ ಅಂತಂದ್ರೆ ಹಾಕಲ್ಲ ಆಯ್ತಾ ಪಾನಕನೂ ಐತೆ ಮಜ್ಜಿಗೆನೂ ಐತೆ ಒಳ್ಳೆ ಮಸಾಲೆ ಮಜ್ಜಿಗೆ ಮಾಡಿ ಇಟ್ಟಿದ್ರಿ ಹಂಗಂತೀಯ ಈಗ ಮನೆಯವ್ರಿಗೆ ಹೇಳ್ಬಿಟ್ಟು ತರ ಕೇಳು 3 ಜನ ಇಲ್ಲೇ ಗಾಳಿ ಬೀಸ ಕುಡಿಯನಂತೆ ಏ ಮಜ್ಜಿಗೆ ಕುಡಿತೀಯ ಸುಮ್ಮನೆ ಬಿಸಿ ಅನ್ನ ಮಾಡಕ್ ಹೇಳ್ತೀನಿ ಹಂಗಂತೀಯ ಮಜ್ಜಿಗೆ ಕಲ್ಸ್ಕೊಂಡು ಹೊಡಿತಾ ಇದ್ರೆ ಶಂಕರಣ ಕತೆನೆ ಬೇರೆ ಇರ್ತದೆ ಹಂಗಾರೆ ಫಸ್ಟ್ ಒಂದ್ ಲೋಟ ಇಲ್ಲಿ ತರಿಸು ಆಮೇಲೆ ಅಕ್ಕಿ ಹಾಕ ಕೇಳು ನಡಿ ನಡಿ ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಹಾಸನ ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಆಫ್ಟರ್ ಪಿಯುಸಿ ವಾಟ್ ನೆಕ್ಸ್ಟ್? ಇನ್ನು ಆ ಚಿಂತೆ ಬೇಡ. ಮಂಗಳೂರಿನ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಏವಿಯೇಷನ್, ಕ್ಯಾಬಿನ್ ಕ್ರ್ಯೂ, ಗ್ರೌಂಡ್ ಸ್ಟಾಫ್, ಪೈಲಟ್, ಐಯಾಟ,